ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50 ಮುಂದಿನ ಕಾರ್ಯಕ್ರಮ ಇದೀಗ. ರೈತಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನೀವು ಕಾಫಿ ಬೆಳೆಯನ್ನು ಬಾಧಿಸುವ ಬಿಳಿ ಕಾಂಡ ಕೊರಕ ನಿಯಂತ್ರಣ ಕುರಿತು ಡಾಕ್ಟರ್ ಜಿವಿ ಮಂಜುನಾಥ್ ರೆಡ್ಡಿ ಅವರೊಂದಿಗೆ ಸಂದರ್ಶನ, ನಂತರ ಜೇನು ಕುಟುಂಬಗಳನ್ನು ಬಾಧಿಸುವ ಕೀಟಪೀಡೆ ನಿರ್ವಹಣೆ ಕುರಿತು ಮಾಹಿತಿ ಕೇಳುವಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6:00 to 10:00. ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಆತ್ಮೀಯ ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕಾಫಿ ಬೆಳೆಯನ್ನು ಬಾಧಿಸುವಂಥ ಬಿಳಿ ಕಾಂಡಕೊರಕ ಕೀಟದ ನಿಯಂತ್ರಣದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಚಟ್ಟಳ್ಳಿಯ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಜಿ ವಿ ಮಂಜುನಾಥ್ ರೆಡ್ಡಿಯವರು. ನಮಸ್ಕಾರ ಡಾಕ್ಟರ್ ಮಂಜುನಾಥ್ ರೆಡ್ಡಿಯವರೇ. ನಮಸ್ಕಾರ ಸರ್. ಈಗ ಮೊದಲಿಗೆ ಈ ಕಾಫಿ ಬೆಳೆಗೆ ಬಹಳಷ್ಟು ತೊಂದರೆಯನ್ನು ಕೊಡ್ತಾ ಇರುವಂಥ ಈ ಬಿಳಿ ಕಾಂಡ ಕೊರಕ ಕೀಟದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಅಗತ್ಯವಾಗಿ. ಮೊದಲಿಗೆ ನಮಸ್ಕಾರ ಎಲ್ಲ ಕಾಫಿ ಬೆಳೆಗಾರರಿಗೆ. ಬಿಳಿ ಕಾಂಡ ಕೊರಕ ಇದು ಒಂದು ದುಂಬಿ ಜಾತಿಗೆ ಸೇರಿದ ಒಂದು ಕೀಟ. ಇದಕ್ಕೆ ನಾವು ವೈಜ್ಞಾನಿಕವಾಗಿ ಝೈಲೋಟ್ರಿಕಸ್ ಕ್ವಾಡ್ರಿಪಸ್ ಅಂತೀವಿ. ಇದು ಒಂದು ಸೆರಾಂಬಿಸಿಡ್ ಕುಟುಂಬಕ್ಕೆ ಸೇರುವಂತ ಒಂದು ಕೀಟ. ಇದು ಭಾರತದಲ್ಲಿ 1838 ಸ್ಟೋಕ್ಸ್ ಅನ್ನೋ ಒಬ್ಬ ವಿಜ್ಞಾನಿ ಇದನ್ನ ಗುರುತಿಸಿ 100 ವರ್ಷಗಳ ಹಿಂದೆಯಿಂದನೂ ಈ ಕೀಟ ಬಾಧೆ ಇದೆ. ಇದು ಭಾರತದಲ್ಲಿ ಎಲ್ಲಾ ಪ್ರದೇಶ ಎಲ್ಲಿ ಕಾಫಿ ಬೆಳಿತೀವಿ ಅಲ್ಲೆಲ್ಲ ಹರಡ್ಕೊಂಡಿದೆ. ಮತ್ತೆ ಅರೇಬಿಕಾ ಮೇಲೆ ಇದರ ಪ್ರಭಾವವು ತುಂಬಾ ತೀವ್ರವಾಗಿದೆ. ಇದು ನಮ್ಮ ಭಾರತದ ಅಲ್ಲದೆ ನಮ್ಮ ಈ ಸೌತ್ ಈಸ್ಟ್ ಏಷ್ಯಾ ಆಗ್ನೇಯ ದೇಶಗಳಂತ ಏನ್ ಹೇಳ್ತೀವಿ, ಚೈನಾ, ನೇಪಾಳ, ಶ್ರೀಲಂಕಾ, ವಿಯೆಟ್ನಾಂ, ಇಂಥ ದೇಶಗಳಲ್ಲಿ ಇದು ಕಾಣಿಸ್ಕೊಳ್ತಾ ಇದೆ. ನಾವು ಕನ್ನಡದಲ್ಲಿ ಸಾಮಾನ್ಯವಾಗಿ ಇದನ್ನ ಓರ್ಲು ಅಂತ ಕರೀತಾರೆ. ಇದು ಬಿಳಿ ಕಾಂಡ ಕೊರಕ, ಯಾಕಂದ್ರೆ ಅಂದ್ರೆ ಇದ್ರದ್ದು ಮರಿ ಹುಳ ಏನು ಕಾಂಡ ತಿನ್ನುತ್ತೆ ಅದು ಸ್ವಲ್ಪ ಬಿಳಿ ಆಗಿರುತ್ತೆ, ಆದ್ರೆ ಇದ್ರದ್ದು ಪ್ರೌಢಾವಸ್ಥೆ ಬಂದಾಗ ಚಿಟ್ಟೆ ಆಗತ್ತಲ್ಲ ಆರೋ ಹುಳ, ಅದು ಕಪ್ಪಾಗಿರುತ್ತೆ, ಉದ್ದನೆ ಎರಡು ಮೀಸೆ ಇರುತ್ತೆ. ಇದು ಬರೀ ಅರೇಬಿಕಾಗ ಮಾತ್ರ ಜಾಸ್ತಿ, ಬೇರೆ ಗಿಡದಲ್ಲಿನು ಇದು ಸಂತಾನೋತ್ಪತ್ತಿ ಮಾಡಿದ್ರು ಅತಿ ಕಡಿಮೆ. ಎಲ್ಲಾ ಅರೇಬಿಕಾ ತಳಿಗಳು ಇದಕ್ಕೆ ಇಷ್ಟವಾಗಿರುವಂತ ಗಿಡ. ಇದಲ್ಲದೆ ತೇಗ ಅಂತೀವಿ, ಮತ್ತೆ ಓಲಿಯಾ ಡೈಯೋಕ, ಮತ್ತೆ ಮರ ಕಾಫಿ ಇಂಥದ್ರಲ್ಲಿ ಮೊಟ್ಟೆ ಇಡುತ್ತೆ, ಬಟ್ ಅದರ ವಂಶಾಭಿವೃದ್ಧಿ ಕಡಿಮೆ. ಅಂದ್ರೆ ಇದು ದುಂಬಿ ಜಾತಿಗೆ ಸೇರಿದಂತ ಕೀಟನ? ದುಂಬಿ ಜಾತಿಗೆ. ನಾವೇನು ಬೀಟಲ್ಸ್ ಅಂತೀವಲ್ಲ, ಬೀಟಲ್ಸ್ ಆ ಒಂದು ಗುಂಪಿಗೆ ಸೇರಿದಂತ ಕೀಟ ಇದು. ಹೌದು ಸರ್, ಹೌದು. ಅಂದ್ರೆ ಈ ಬಿಳಿ ಕಾಂಡಕೊರಕ ಕೀಟ ಇದೆಯಲ್ಲ, ಇದರ ಜೀವನ ವಿಧಾನದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸ್ವಲ್ಪ ತಿಳಿಸ್ಕೊಟ್ರೆ ಇದರ ನಿಯಂತ್ರಣಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ತಿಳ್ಕೊಳ್ತೀನಿ. ದಯವಿಟ್ಟು ಇದರ ಜೀವನ ಚಕ್ರದ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಇದು ಅತಿ ಮುಖ್ಯ ಸರ್, ಇದ್ರ ಜೀವನ ಚಕ್ರ ಅಂದ್ರೆ ಹತೋಟಿ ಕ್ರಮ ಯಾಕೆ ಮಾಡ್ತೀವಿ, ಯಾವ ಸಮಯದಲ್ಲಿ ಮಾಡಬೇಕು, ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ನಾವು ಹತೋಟಿ ಕ್ರಮ ಮಾಡಿದ್ರೆ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ, ಮತ್ತೆ ವೃಥಾಶ್ರಮ ವ್ಯರ್ಥ ಆಗಲ್ಲ. ಒಂದೊಂದು ಸರಿ ನಾವು ಮಾಡಿದೀನು ಆ ಸಮಯಕ್ಕೆ ತಕ್ಕನಾಗಿ ಅಥವಾ ಎಲ್ಲಿ ನಾವು ಮಾಡಬೇಕು ಅದು ಮಾಡಿಲ್ಲ ಅಂದ್ರೆ ಆರ್ಥಿಕವಾಗಿ ಅಥವಾ ನಮ್ಮ ಶ್ರಮ ಎಲ್ಲ ವ್ಯರ್ಥವಾಗುತ್ತೆ. ಆದ್ರಿಂದ ಸಂಕ್ಷಿಪ್ತವಾಗಿ ಯಾವ ರೀತಿ ಇದು ಮೊಟ್ಟೆ ಇಡುತ್ತೆ, ಯಾವ ಕಾಲದಲ್ಲಿ ಹೊರಗಡೆ ಬರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇದು ಹೆಣ್ಣು ಗಂಡು ಎರಡು ಬೇರೆ ಬೇರೆ ಇರುತ್ತೆ. ಮೊಟ್ಟೆ ಇಡುವಾಗ ಹೆಣ್ಣು ಹುಳ ಏನ್ ಮಾಡುತ್ತೆ, ಎಲ್ಲಿ ಬಿಸಿಲು ಜಾಸ್ತಿ ಬೀಳುತ್ತೆ ಅಥವಾ ಸ್ವಲ್ಪ ಸೊರಗಿರೋ ಗಿರ ಅಂತ ಹುಡ್ಕೊಂಡು ಮುಖ್ಯ ಕಾಂಡ ಅಥವಾ ದಪ್ಪ ರೆಂಬೆಗಳಲ್ಲಿ ಈ ತೊಗಟೆ ಇರುತ್ತಲ್ಲ, ತೊಗಟೆ ಸಂದು ಗಂದುಗಳಲ್ಲಿ ಮೊಟ್ಟೆ ಇಡುತ್ತೆ. ಒಂದು ಹೆಣ್ಣು ಹುಳ 100 ಮೊಟ್ಟೆ ಇಡುತ್ತೆ, 5 10 ಈ ತರ ಗುಂಪು ಗುಂಪಲ್ಲಿ ಒಂದು 10-15 ಗಿಡದ ಮೇಲೆ ಮೊಟ್ಟೆ ಇಡುತ್ತೆ. ಮೊಟ್ಟೆ ಇಟ್ಟಿದ ತಕ್ಷಣ ಈ ಹುಳದ ಮೊಟ್ಟೆ ಅದರಲ್ಲಿ ಒಡೆದು ಒಂದು 9-10 ದಿನದಲ್ಲಿ ಮೇಲ ಪದರ ಅನ್ನ ತಿಂದು ಕ್ರಮೇಣ ಒಳಗಡೆ ಹೋಗ್ಬಿಡುತ್ತೆ. ಮರಿಗಳು ಹೊರಗಡೆ ಬರ್ತವೆ, ಹೊರಗಡೆ ಬಂದು ಅಲ್ಲೇ ಕಾಂಡದ ಒಳಗಡೆನೆ ತಿಂತಾ ಇರುತ್ತೆ. ತೊಗಟೆ ಇರುತ್ತಲ್ಲ ಮೇಲ್ಗಡೆ ಬಂದಂಗ ಆಗುತ್ತೆ ಅದು. ಅದು ಯಾವಾಗ ಬರುತ್ತೆ ಅಂದ್ರೆ ಮೊದಲನೇದ್ರಲ್ಲಿ ಜೈಲಮ್ ಫ್ಲೋಯಮ್ ಎರಡು ಟಿಶ್ಯೂಸ್ ಇರುತ್ತೆ, ಹಸಿರು ಪದರ ಅಂತ ಇರ್ತೀವಲ್ಲ, ಮೊದಲಿಗೆ ಹಸಿರು ಪದನ ಅದನ್ನು ಹಾನಿಗೊಳಿಸುತ್ತೆ. ಹೆಂಗೆ ನಮ್ಮ ದೇಹದಲ್ಲಿ ಏನಾದರೂ ಚರ್ಮಕ್ಕೆ ಗಾಯ ಆದ್ರೆ ಮಾಗುತ್ತಲ್ಲ, ಕಲೆ ಆಗುತ್ತಲ್ಲ, ಇದೇ ತರ ಈ ಹಸಿರು ಪದರಕ್ಕೆ ಏನಾದರೂ ಗಿಡಕ್ಕೆ ಆದ್ರೆ ಆ ಗಿಡ ಮತ್ತೆ ಅದನ್ನ ರಿಪೇರಿ ಮಾಡ್ಕೊಳ್ಳುತ್ತೆ. ಆ ಸಮಯದಲ್ಲಿ ಇದ್ರದ್ದು ಏನು ಉಬ್ಬು ಬರುತ್ತೆ, ಯಾಕಂದ್ರೆ ಇದು ಎಲ್ಲೆಲ್ಲಿ ಹೋಗುತ್ತೋ ಇದ್ರದ ಮಲನ ಮತ್ತೆ ಪುಡಿನ ಸೇರಿಸ್ಕೊಂಡು ಹೋಗುತ್ತೆ ಸುರಂಗದಲ್ಲಿ. ಈ ಗಿಡಕ್ಕೆ ಅದಕ್ಕೆ ಜಾಗ ಇರಲ್ಲ, ಅದ್ರ ಮೇಲೆ ಇದು ಆದಾಗ ಉಬ್ಬು ಕಾಣುತ್ತೆ ನಮ್ಗೆ. ಇದೊಂದು 10 ಒಳಗಡೆ ತಿನ್ಕೊಂಡು ಎಲ್ಲ ಸುರಂಗ ಮಾಡಿ ಅದ್ರದ್ದು ಇಕ್ಕೆ ಎಲ್ಲ ಇಟ್ಟಿರುತ್ತೆ, ಆದ್ರಿಂದ ನಮ್ಗೆ ಈ ನೀರು ಆಹಾರ ಸರಿಯಾಗಿ ಪೂರೈಕೆ ಆಗದೆ ಗಿಡ ಬೆಳಳುತ್ತೆ. ಅಂದ್ರೆ ಇವು ಕೋಶಾವಸ್ಥೆಯನ್ನು ಅಲ್ಲೇ ಹೊಂದುತ್ತವೆ. ಆ ಮರಿ ಹುಳನೆ ಒಂದು ಸಣ್ಣ ರಂಧ್ರ ಮಾಡಿ ಕಾಂಡದೊಳಗೆ ಕೋಶಾವಸ್ಥೆಗೆ ಹೋಗುತ್ತೆ, ಒಂದು 10-15 ದಿನದ ಕಾಲ. ಮತ್ತೆ ಅಲ್ಲಿ ರೆಕ್ಕೆ ಎಲ್ಲ ಅಭಿವೃದ್ಧಿಯಾಗಿ ಅದು ಒಂದು 2 ಋತುಗಳಿದಾವೆ, ಆರಾಟ ಕಾಲ ಅಂತೀವಿ, ಆ ಸಮಯದಲ್ಲಿ ಯಥೇಚ್ಛವಾಗಿ ಹೊರಗಡೆ ಬಂದು ಮೊಟ್ಟೆ ಇಡುವ ಕಾಲ ಅದು. ಅದರ ಬಗ್ಗೆ ತುಂಬಾ ಮಹತ್ವಪೂರ್ಣವಾದದ್ದು ಹತೋಟಿಯಲ್ಲಿ, ಅಂದ್ರೆ ಪ್ರೌಢ ದುಂಬಿಗಳು ಹೊರಗಡೆ ಬರುವಂತ ಸಮಯ ಅದು ಬಹಳ ಮುಖ್ಯವಾದ ಅದನ್ನ ಆರಾಟ ಕಾಲ ಅಂತೀವಿ. ಇದು ಯಾವಾಗಪ್ಪ ಅಂದ್ರೆ ಒಂದನೇದು ಬೇಸಿಗೆ ಆರಾಟ ಕಾಲ ಅಥವಾ ಅಲ್ಪಾವಧಿ ಆರಾಟ ಕಾಲ ಅಂತೀವಿ, ಇನ್ನೊಂದು ಚಳಿಗಾಲದಲ್ಲಿ ಅದು ದೀರ್ಘಾವಧಿ ಅಥವಾ ಬಹು ಹೆಚ್ಚು ಹುಳುಗಳು ಆಚೆ ಬರೋದು ಆ ಸಮಯದಲ್ಲಿ. ಬೇಸಿಗೆಯಲ್ಲಿ ಏಪ್ರಿಲ್ ಮೇ ತಿಂಗಳು 2 ತಿಂಗಳಲ್ಲಿ ಹೊರಗಡೆ ಬಂದು ಮೊಟ್ಟೆ ಇಟ್ಟು ಸತ್ತೋಗ್ತವೆ, ಮತ್ತೆ ಅಕ್ಟೋಬರ್ ಅಲ್ಲಿ ಶುರು ಆದ್ರೆ ಡಿಸೆಂಬರ್ ವರೆಗೂ ಬರ್ತವೆ, ನವೆಂಬರ್ ತಿಂಗಳಲ್ಲಿ ಹೆಚ್ಚು ಆಚೆ ಬರ್ತವೆ. ಅವಾಗಲೂ ಕೂಡ ಮತ್ತೆ ಮೊಟ್ಟೆ ಇಟ್ಟು ವಂಶಾಭಿವೃದ್ಧಿ ಸಮಯ ಅದು. ಅಂದ್ರೆ ಹೊರಗಡೆ ಬಂದು ಹಾರುವಂತ ಕಾಲದಲ್ಲೇ ನಾವು ಬಹಳ ಗಮನ ಕೊಡಬೇಕಾಗತ್ತೆ. ಈಗ ತಾವು ಹೇಳಿದ್ರಿ ವಿಶೇಷವಾಗಿ ಅರೇಬಿಕಾ ಕಾಫಿನಲ್ಲಿ ಎಲ್ಲೆಲ್ಲಿ ಬಿರುಕುಗಳು ಇರ್ತವೆ ಅಲ್ಲಿ ಮೊಟ್ಟೆಗಳನ್ನು ಇಡ್ತವೆ ಈ ಪ್ರೌಢ ದುಂಬಿಗಳು ಅಂತ ಅಂದು, ಇವು ಯಾವ ರೀತಿ ತೊಂದರೆ ಕೊಡ್ತವೆ ಕಾಫಿ ಗಿಡಕ್ಕೆ? ಇದು ಮೊದಲೇ ತಿಳಿಸ್ದಂಗೆ ಮರಿ ಹುಳನೇ ಇದನ್ನು ತಿನ್ನೋಂಥದ್ದು ಕಾಫಿ ಕಾಂಡವನ್ನ, ನಮ್ಗೆ ಫಸಲು ನಷ್ಟ ಅಲ್ಲದೆ ಗಿಡನೇ ನಾಶ ಮಾಡುತ್ತೆ. ಓಹೋಹೋ, ಆದ್ರಿಂದ ಗಿಡನೇ ಹೋಗೋದ್ರಿಂದ ತುಂಬಾ ನಷ್ಟ ರೈತರಿಗೆ. 10-15 ಗಿಡ ಹೋದ್ರೆ ಮತ್ತೆ ಹೊಸ ಗಿಡ ನಾಟಿ ಮಾಡಿ ಅದು ಫಸಲಿಗೆ ಬರಕ್ಕೆ 5 ಆಗುತ್ತೆ, ಒಳ್ಳೆ ಫಸಲಿಗೆ 5 ಅವ್ರಿಗೆ ನಷ್ಟ ಆಗುತ್ತೆ. ಮತ್ತೆ 8 ಬೆಳೆದಿರುತ್ತೆ ಗಿಡ, ಅದು ಕೂಡ ನಮಗೆ ನಷ್ಟ ಆಗುತ್ತೆ. ಮತ್ತೆ ಈಗಿನ ವಾತಾವರಣ ಪರಿಸ್ಥಿತಿಯಲ್ಲಿ ನೀವು ಗಿಡ ಮೇಲ್ ತರೋದು ತುಂಬಾ ಕಷ್ಟ ಇದೆ, ಕಷ್ಟ ಅಂಶದ ಕೊರತೆ ಇವೆಲ್ಲ ಇದ್ದಾಗ. ಮತ್ತೆ ಇದು ತಿಂತ ತಿಂತ ಏನ್ ಮಾಡುತ್ತೆ ಅಂದ್ರೆ ಸಣ್ಣ ಗಿಡಗಳಾದ್ರೆ ಒಂದೆರಡು ವರ್ಷದಲ್ಲಿ ಸತ್ತು ಹೋಗುತ್ತೆ. ಸ್ವಲ್ಪ ಹಳೆಯ ಗಿಡ 10-15 ವರ್ಷ ಗಿಡ ಆದ್ರೆ ಅವು ಸ್ವಲ್ಪ ತಟ್ಕೊಂತವೆ, ಆದ್ರೆ ಫಸಲಲ್ಲಿ ಜೊಳ್ಳಿನ ಪ್ರಮಾಣ ಜಾಸ್ತಿ ಆಗುತ್ತೆ, ಎಲೆಗಳು ಸಣ್ಣ ಆಗ್ತವೆ, ಇಲಿ ಕಿವಿ ತರ ಸಣ್ಣ ಸಣ್ಣ ಎಲೆ ಬಂದಿರುತ್ತೆ, ಇಳುವರಿನೂ ಕಡಿಮೆ ಆದೇ ಆಗುತ್ತೆ ಆಗುತ್ತೆ. ಜೊಳ್ಳು ಅಂತೀವಿ, ಫ್ಲೋಟ್ಸ್ ಅಂತೀವಿ, ಅದು ಜಾಸ್ತಿ ಆಗುತ್ತೆ. ಈಗ ಸಾಧಾರಣವಾಗಿ ಇವೆಲ್ಲ ತೊಗಟೆ ಒಳಗಡೆ ಸೇರ್ಕೊಂಡು ತೊಂದರೆ ಕೊಡೋದ್ರಿಂದ ನಮ್ಮ ಕಾಫಿ ಬೆಳೆಗಾರರು ಹೇಗೆ ಗುರುತಿಸಬಹುದು ಇದು ಬೋರರ್ ಕಾಟ ಇರಬಹುದು ಅಂತ? ಕಾಫಿ ಬಿಳಿ ಕಾಂಡ ಕೊರೆದಿರೋಂತ ಗಿಡ ದೂರದಿಂದ ನೋಡಿದ್ರೇನೆ ನಿಮ್ಗೆ ಗೊತ್ತಾಗುತ್ತೆ. ಮುಖ್ಯವಾಗಿ ಮಳೆಗಾಲ ಆಗಿದ ತಕ್ಷಣ ಒಳ್ಳೆ ಅಥವಾ ಆರೋಗ್ಯವಂತ ಗಿಡಗಳು ಹಸರಾಗಿರ್ತವೆ, ಇದು ತೇವಾಂಶ ಇದ್ರೂ ಬಾಡಿರೋ ತರ ಕಾಣ್ತವೆ, ಅದು ಮುಖ್ಯವಾದ ಲಕ್ಷಣ. ಮುಖ್ಯವಾದ ಲಕ್ಷಣ ಮಳೆ ಬಿದ್ದ ತಕ್ಷಣ ಹೋದ್ರೆ ತಕ್ಷಣ ಈಸಿಯಾಗಿ ಗುರುತಿಸಬಹುದು. ಇದು ಒಂದು ದೂರದಿಂದ ನೋಡಿದಾಗ. ಮತ್ತೆ ಹತ್ರಕ್ಕೆ ಹೋಗಿ ನೋಡಿದಾಗ ಹಳದಿ ಎಲೆ ಇರುತ್ತೆ, ಸ್ವಲ್ಪ ಇಳುವರಿ ಕಡಿಮೆ ಇರುತ್ತೆ, ಮತ್ತೆ ಎಲೆ ಎಲ್ಲ ಚಿಕ್ಕದಾಗಿರುತ್ತೆ. ಇದು ಬೇರೋಗ ಅಥವಾ ಬೋರರ್ ಅಂತ ನಾವು ಖಚಿತ ಪಡಿಸ್ಕೊಳ್ಬೇಕಂದ್ರೆ ಮುಖ್ಯ ಕಾಂಡನ ನಾವು ಗಮನಿಸ್ಬೇಕು, ಅಲ್ಲಿ ಸುತ್ತು ರಿಂಗ್ ತರ ಫಾರ್ಮ್ ಆಗಿರುತ್ತೆ. ಅಲ್ಲಿ ತೊಗಟೆ ನಾವು ತೆಗೆದಿರ್ತಾವ, ತೊಗಟೆ ತಿಂದಿರೋದ್ರಿಂದ ಮೊದಲೇ ಹೇಳ್ದಂಗೆ ಬಡೆ ಆಕಾರದಲ್ಲಿ ಕಾಣುತ್ತೆ, ಗಿಡ ರಿಪೇರಿ ಮಾಡಿರುತ್ತಲ್ಲ ರಿಂಗ್ ಆಕಾರದಲ್ಲಿ ಕಾಣುತ್ತೆ, ಅದಿದ್ರೆ ಇದು ಬೋರರ್ ಗಿಡನೇ ಅಂತ. ಅಂದ್ರೆ ಯಾವ ಒಂದು ವಾತಾವರಣದ ಅಂಶಗಳು ಅಥವಾ ಅನುಕೂಲಕರವಾದಂತ ಅಂಶಗಳು ಈ ಬಿಳಿ ಕಾಂಡ ಕೊರಕದ ಬೆಳವಣಿಗೆಗೆ ಅಪೇಕ್ಷಣೀಯ ಅಥವಾ ಅದನ್ನ ಹೆಚ್ಚು ಅವು ಇಷ್ಟಪಡ್ತವೆ ಅಂತೀರಿ? ಈ ಬಿಳಿ ಕಾಂಡ ಕೊರಕ ಅಂದ್ರೆ ಸ್ವಲ್ಪ ಬಿಸಿಲು ಅಂದ್ರೆ ಉಷ್ಣಾಂಶ ಜಾಸ್ತಿ ಇರುತ್ತೆ, ಮಳೆ ಕಮ್ಮಿ ಇರುವಂತ ವರ್ಷದಲ್ಲಿ ಇದ್ರ ತೀವ್ರತೆ ಜಾಸ್ತಿ ಆಗುತ್ತೆ. ನೆರಳು ಕಡಿಮೆ ಇದ್ರು ಬರಬಹುದು, ನೆರಳು ಕಡಿಮೆ ಇದ್ರು ಇದ್ರ ಅವಳಿ ಜಾಸ್ತಿ. ಅರೇಬಿಕಾಗಿ ನಾವ್ ಹೇಳೋದು ಮುಖ್ಯವಾಗಿ ನೆರಳು, ನೆರಳು ಅತಿ ಹೆಚ್ಚು ಇರಬಾರ್ದು ಕಡಿಮೆ ಕಡಿಮೆ ಇರಬಾರ್ದು, ನೆರಳು ಕಡಿಮೆ ಇದ್ದ ಕಡೆ ಜಾಸ್ತಿ ಆಗುತ್ತೆ. ಇನ್ನೊಂದೇನಂದ್ರೆ ಗಿಡ ಸ್ವಲ್ಪ ವೀಕ್ ಆದಾಗ ಏನಾದ್ರೂ ತುಕ್ಕು ರೋಗಕ್ಕೆ ಆಗಿ ಮತ್ತೆ ಯಥೇಚ್ಛವಾಗಿ ನಮ್ಗೆ ಇಳುವರಿ ಬಂದು ಸುಸ್ತಾಗಿರುತ್ತೆ ಅಂತ ಗಿಡನ ಹುಡುಕಿ ಇದು ಅಭಿವೃದ್ಧಿ ಆಗುತ್ತೆ. ಅಂದ್ರೆ ಯಾವ ಗಿಡಗಳು ಸ್ವಲ್ಪ ಅಶಕ್ತವಾಗಿ ಕಾಣುತ್ತೆ ಅವುಗಳನ್ನ ಹುಡುಕಿ ಇವು ದಾಳಿ ಮಾಡ್ತವೆ ಮತ್ತೆ ನಾವು ಒಂದು 3 ವರ್ಷದಿಂದ ನೋಡಿದ್ರೆ ಈ ಕಡೆ ಕೊಡಗೆ ಯಥೇಚ್ಛ ಮಳೆಯಿಂದ ಸ್ವಾಭಾವಿಕವಾಗಿ ಅದಕ್ಕೆ ರೋಗಗಳು ಶಿಲೀಂಧ್ರ ಆತರ ಬಂದು ಸಾಯುತ್ತೆ. ಯಾವಾಗ ಮಳೆ ಪ್ರಮಾಣ ಕಡಿಮೆ ಆಗಿ ಬರಗಾಲ ಅಂತ ಬಂದಾಗ ಇದ್ರ ತೀವ್ರತೆ ಜಾಸ್ತಿ ಆಗುತ್ತೆ. ಆದ್ರೆ ಈ ವರ್ಷ ನಮ್ಗೊಂದ ಭಾಗಶಃ 50% ಮಳೆ ಕಡಿಮೆ ಆಗಿದೆ, ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸ್ಬೇಕು ರೈತರು ಬಿಳಿ ಕಾಂಡ ಕೊರಕದ ವಿರುದ್ಧ. ಹಾಗಾದ್ರೆ ಈ ಬಿಳಿ ಕಾಂಡಕೊರಕ ಕೀಟವನ್ನ ನಾವು ಕಾಫಿ ಬೆಳೆನಲ್ಲಿ ಹೇಗೆ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು ಅಂತೀರಿ? ಇದಕ್ಕೆ ನಾವು ಒಂದೇ ಒಂದು ಪದ್ಧತಿ ಅಥವಾ ಯಾವುದೋ ಒಂದು ಮಾಡಿದ್ರೆ ಇದು ಕಡಿಮೆ ಆಗುತ್ತೆ ಅನ್ನೋದಿಲ್ಲ, ಇದಕ್ಕೆ ಹೇಳ್ದಂಗೆ ಸಮಗ್ರ ಪದ್ಧತಿಗಳು ಅನುಸರಿಸಬೇಕು. ಹೇಳ್ದಂಗೆ ನೆರಳು ಅತಿ ಮುಖ್ಯ, ನಾವು 60% ನೆರಳು ಅಂತೀವಿ, ಅದರಲ್ಲೂ 2 ಹಂತದ ನೆರಳು. ಮೊದಲನೇ ಹಂತದ್ದು ಮಿಶ್ರ ಕಾಡು ಮರಗಳಿರ್ಬೇಕು, ಬರೀ ಸಿಲ್ವರ್ ಇದ್ರೆ ಉಷ್ಣಾಂಶ ಜಾಸ್ತಿ ಆಗಿ ಕೀಟ ಅವಳಿ ಜಾಸ್ತಿ ಆಗುತ್ತೆ, ಮಿಕ್ಸ್ಡ್ ಇರಬೇಕು. ಮತ್ತೆ ಎರಡನೇ ಹಂತದ್ದು ಇದು ಟೆಂಪರರಿ ಅಂತ ಆಲ್ವಾಣ ಅಂತೀವಿ, ಇದು ನಾವು ಮಳೆಗಾಲದಲ್ಲಿ ತೆಗೆದು ಹಾರಾಟ ಕಾಲದಲ್ಲಿ ಬರೋ ತರ ನೋಡ್ಕೊಳ್ಬೇಕು. 2 ಹಂತದ ನೆರಳು ಕಾಪಾಡಿದ್ರೆ ಆಲ್ಮೋಸ್ಟ್ ನಮ್ಗೊಂದು 50% ಅವಳಿ ಕಡಿಮೆ ಮಾಡ್ಬೋದು. ಎಲ್ಲಿ ಬಿಸಿಲು ಅಥವಾ ಮರಗಳಿಲ್ಲ ಅಂತ ಕಡೆ ಇದ್ರದ್ದು ಅವಳಿ ಜಾಸ್ತಿ. ಅಂತ ಸಂದರ್ಭದಲ್ಲಿ ನಾವು ಸ್ವಲ್ಪ ಈ ತಾತ್ಕಾಲಿಕ ನೆರಳು ಮರಗಳನ್ನು ಹಾಕೊಂಡು ನೆರಳು ನಿರ್ವಹಣೆ ಮಾಡ್ಕೋಬೇಕು. ಇದು ಒಂದು ಕ್ರಮ. ಮತ್ತೆ ಮರಕ್ಕಸಿ ಎಲ್ಲ ಮಾಡ್ತಾರಲ್ಲ ನೆರಳನ್ನ ಮಟ್ಟ ಮಾಡೋದು, ಇದನ್ನ ನಾವು ಬೇಸಿಗೆಯಲ್ಲಿ ಮಾಡಬಾರ್ದು. ಒಂದೊಂದ್ಸರಿ ಏನಾಗುತ್ತೆ ನಮ್ಗೆ ಆಳುಗಳು ಸಿಗೋದಿಲ್ಲ, ಅವ್ರು ಸಿಕ್ಕದಾಗ ನಾವು ಅದೆಲ್ಲ ಮಾಡಿಸ್ತೀವಿ. ಮುಖ್ಯವಾಗಿ ಏಪ್ರಿಲ್ ತಿಂಗಳು ಮಾರ್ಚ್ ತಿಂಗಳಲ್ಲಿ ಮಾಡಕ್ಕೆ ಹೋಗ್ಬಾರ್ದು. ಮುಂಗಾರು ಮಳೆ ಶುರು ಆಗುತ್ತಲ್ಲ ಜೂನ್ ಎಂಡ್ ಜುಲೈ ಆ ತಿಂಗಳಲ್ಲಿ ನಾವು ತೆಳುಗೊಳಿಸ್ಬೇಕು. ನೆಕ್ಸ್ಟ್ ಹಾರಾಟ ಕಾಲಕ್ಕೆ ಅಕ್ಟೋಬರ್ ಅಷ್ಟೊತ್ತಿಗೆ ಮತ್ತೆ ನೆರಳು ಬಂದಿರುತ್ತೆ. ಇದು ಒಂದು ಮುಖ್ಯವಾದದ್ದು. ಅದು ಬಿಟ್ರೆ ಇನ್ನೊಂದು ಈ ಬೋರರ್ ಹುಡುಕಿ ತೆಗೆದು ನಾಶ ಮಾಡೋದು ಅಂತ ಟ್ರೇಸಿಂಗ್ ಅಂತ ಹೇಳ್ತೀವಿ, ಹುಡುಕಾಡೋದು. ಇದು ವರ್ಷ ಪೂರ್ತಿ ಮಾಡಬೇಕು, ಬಟ್ ಎರಡು ಹಂತದಲ್ಲಿ ನೋಡ್ಬೇಕು. ಹಾರಾಟ ಕಾಲಕ್ಕಿಂತ ಮುಂಚೆ ನಾವು ಆ ತೋಟದಲ್ಲಿ ಇರೋಂಥವನ್ನೆಲ್ಲ ಆದಷ್ಟು ತೆಗೆದು ಅದನ್ನ ನಾಶ ಮಾಡಿ ಕೈಗೆ ಸಿಗ್ತವ ಅವು, ಅದೇ ನಾವು ಕಂಡಿಡಿಬೇಕು ಅದನ್ನ. ಹುಳುಗಳಲ್ಲ ಗಿಡನ, ಆ ಗಿಡ ಬಂದಿರ್ತಲ್ಲ ಅದ್ರ ಒಳಗಡೆ ಹುಳ ಇರುತ್ತೆ, ಹಾರಾಟ ಕಾಲಕ್ಕಿಂತ ಮುಂಚೆ ಅವು ಆರಿ ಮೊಟ್ಟೆ ಇಡುತ್ತೆ. ಅಂತ ಬೋರರ್ ಗಿಡನ ನಾವು ಹುಡುಕಿ ಬೇಸಿಗೆಯಲ್ಲಿ ಮಾರ್ಚ್ ತಿಂಗಳಲ್ಲಿ ಹುಡುಕ್ಬೇಕು, ಮತ್ತೆ ಚಳಿಗಾಲದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಹುಡುಕಿ ಅದನ್ನ ನಾಶ ಮಾಡ್ಬೇಕು, ಸುಟ್ಟಾಕ್ಬೇಕು. ಅದನ್ನ ಮತ್ತೆ ಮರುಬಳಕೆ ಮಾಡ್ಬೋದು. ನಿಮ್ಮಲ್ಲಿ ನೀರಿನ ಹೊಂಡ ಅಥವಾ ತೊಟ್ಟಿ ಇದ್ರೆ ಒಂದು 10 ದಿನ ನೀರಲ್ಲಿ ಮುಳುಗಿಸಿಟ್ಟು ನೀವು ಅದು ಉರುಲಾಗಿ ಬೇರೆ ಒಂದು ಕೆಲಸಗಳಿಗೆ ಉಪಯೋಗಿಸ್ಕೊಂಡು ಕುಶಲಕಲೆಗೂ ಬಳಸ್ಕೋಬಹುದು. ಅದನ್ನ ತೋಟದಲ್ಲಿ ಶೇಖರಣೆ ಇಟ್ಟರೆ ಇವು ಸಾಯೋದಿಲ್ಲ, ಮತ್ತೆ ಅದರಲ್ಲಿ ಅಭಿವೃದ್ಧಿಯಾಗಿ ತೋಟಕ್ಕೆ ವಾಪಸ್ ಬರ್ತವೆ. ಅದರಿಂದ ನೀರಿನಲ್ಲಿ ಮುಳುಗಿಸಿ ಸಾಯಿಸೋದು ಬಹಳ ಮುಖ್ಯ, ಅದೊಂದು ಕ್ರಮ. ಇದರಲ್ಲಿ ಇನ್ನೊಂದೇನಂದ್ರೆ ಫೆರಮೋನ್ ಟ್ರಾಪ್ ಅನ್ನು ಕಂಡಿಡ್ತೀವಿ, ಲಿಂಗಾಕರ್ಷಕ ಬಲೆಗಳು. ಇದರಲ್ಲಿ ಗಂಡು ಹೆಣ್ಣು ಎರಡು ಇರ್ತವೆ. ಇದರಲ್ಲಿ ನಾವು ಈ ಗಂಡು ವರ್ಸಸ್ ಒಂದು ಕೆಮಿಕಲ್ ನ ಇಟ್ಟಿದ್ದೀವಿ, 2-ಹೈಡ್ರಾಕ್ಸಿ-3-ಡೆಕಾನೋನ್ ಅಂತ. ಇದಕ್ಕೆ ಹೆಣ್ಣು ಹುಳ ಹತ್ರ ಬರುತ್ತೆ. ನಮ್ಮ ಕಾಫಿ ಮಂಡಿಯಲ್ಲೇ ಟ್ರಾಪ್ ವಿತರಿಸ್ತೀವಿ, ಕಲೆಕ್ಟ್ ಮಾಡಬಹುದು ನಮ್ಮ ಕಚೇರಿಗಳಲ್ಲಿ. ಅಂದ್ರೆ ಏನಂತ ಹೆಸರಾದ್ರದು? ಫೆರಮೋನ್ ಟ್ರಾಪ್ ಅಂತ. ಫೆರಮೋನ್ ಟ್ರಾಪ್ ಅಂತ ಇದನ್ನ ಎಕರೆಗೆ 10 ಆರಾಟ ಕಾಲದಲ್ಲಿ ಅಂದ್ರೆ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಅಳವಡಿಸಬೇಕು, 3 ಕಾಲ ಇರುತ್ತೆ. ಅದಾದ ನಂತರ ಏಪ್ರಿಲ್ ಮೊದಲನೇ ವಾರದಲ್ಲಿ ಎಕರೆಗೆ 10 ಅಳವಡಿಸಿದ್ರೆ ಅದರಲ್ಲಿ ಹೆಣ್ಣು ಹುಳ ಬಂದು ಬೀಳುತ್ತೆ, ಮೊಟ್ಟೆ ಇಡೋದನ್ನ ತಡಿಬಹುದು. ಅಂದ್ರೆ ಕಾಫಿ ಗಿಡಗಳಿಗೆ ಕಟ್ಟಬೇಕಾಗತ್ತ ಇದನ್ನ? ಒಂದು ಸಣ್ಣದ ಕೋಲ್ ಮಾಡ್ಕೊಂಡು ಅದಕ್ಕೆ ಕ್ರಾಸ್ ವೈನ್ ಟ್ರಾಪ್ ಅಂತ ಇರುತ್ತೆ, ಗಮ್ ಇರುತ್ತೆ, ಅದನ್ನ ಫಿಕ್ಸ್ ಮಾಡಿದ್ರೆ ಆ ಹುಳ ಸ್ಮೆಲ್ಗೆ ಹತ್ರ ಬರುತ್ತೆ, ಆ ಗಮ್ಮಲ್ಲಿ ಸಿಗಾಕೊಂಡು ಅಲ್ಲೇ ಸಾಯುತ್ತೆ. ಯಾವುದೇ ಒಂದು ರಾಸಾಯನಿಕ ವಸ್ತು ಉಪಯೋಗಕ್ಕೆ ಇರಲ್ಲ ಇದರಲ್ಲಿ. ಅಂದ್ರೆ ಲಿಂಗಾಕರ್ಷಕ ಬಲೆಗಳನ್ನ ಬಳಸ್ಕೋಬೇಕು. ಅದು ಒಂದು ಕ್ರಮ. ಆಮೇಲೆ ಈ ಕೆಮಿಕಲ್ ಅಂತ ಏನು ರಾಸಾಯನಿಕ ವಸ್ತುಗಳು, ಇದರಲ್ಲಿ ನಾವು ಮೊದಲೆಲ್ಲ ಕ್ಲೋರ್ಫೈರಿಫಾಸ್ ಬಳಸಿ ಅಂತ ಹೇಳ್ತಿದ್ವಿ, ಅದಕ್ಕಿಂತ ಮುಂಚೆ ಲಿಂಡೇನ್ ಅಂತಿತ್ತು, ಎಲ್ಲ ಬ್ಯಾನ್ ಆಗ್ತಾ ಬಂದಿದೆ. ಮತ್ತೆ ಈಗ ಕ್ಲೋರ್ಫೈರಿಫಾಸ್ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಒಂದ್ ರೀತಿ ಅಪನಂಬಿಕೆ ವ್ಯಕ್ತವಾಗ್ತಾ ಇದೆ. ಅದರಿಂದ ನಾವು ಈಗ ಹೊಸದಾಗಿ ಪೆಂಥೋಯೇಟ್ ಅಂತ 50 EC ಅದನ್ನ ಒಂದು ಬ್ಯಾರೆಲ್ ನೀರಿಗೆ ಅಂದ್ರೆ 200 ಲೀಟರ್ ನೀರಿಗೆ 400 ml ಅನ್ನ ಹಾಕಿ ಅದಕ್ಕೆ ಒಂದು 150 ml ಅಂಟು ದವಣವನ್ನ ಮಾಡಿ ಇದನ್ನ ನಾವು ಅಕ್ಟೋಬರ್ 2 ಮುಖ್ಯ ಕಾಂಡ ಮತ್ತು ದಪ್ಪರಂಬೆಗಳಿಗೆ ಸಿಂಪಡಣೆ ಮಾಡಬೇಕು. ಮತ್ತೆ ಅದಾದಂತರ ಏಪ್ರಿಲ್ 2 ಸಿಂಪಡಣೆ ಮಾಡಬೇಕು. ಎರಡು ಸಿಂಪಡಣೆ ಪೆಂಥೋಯೇಟ್ ಈ ಒಂದು ಕೀಟನಾಶಕ ಬಳಸಿ ಮಾಡಬೇಕು. ಇದಕ್ಕೆ ಸುಣ್ಣನು ಮಾಡಬಹುದು. ಈ ಸುಣ್ಣ ಯಾವಾಗ ಅಂದ್ರೆ ತೋಟದಲ್ಲಿ ಎಲ್ಲೆಲ್ಲಿ ಸ್ವಲ್ಪ ಓಪನ್ ಪ್ಯಾಚ್ ಅಂದ್ರೆ ಬಿಸಿಲು ಬೀಳಂತ ಜಾಗ, ಮತ್ತೆ ಬೇರೆ ತೋಟದಲ್ಲಿ ಸರಿಯಾಗಿ ಅವರು ಮಾಡ್ತಿಲ್ಲ ಬೋರರ್ ಕೆಲಸ ಅಂದ್ರೆ ಅಂತ ಬಾರ್ಡ್ರಲ್ಲಿ 10% ಸುಣ್ಣ ಅನ್ನ ನಾವು ಲೇಪನ ಮಾಡಬೇಕು ಬಡ್ಡಿಗೆ. ಈ ಸುಣ್ಣ ಏನಂದ್ರೆ ಆ ತೊಗಟೆಯಲ್ಲಿ ಇರ್ತಂತ ರಂಧ್ರಗಳನ್ನೆಲ್ಲ ಮುಚ್ಚುತ್ತೆ. ಮತ್ತೆ ಇದು ಸುಡುವ ಒಂದು ಗುಣ ಇರೋದ್ರಿಂದ ಮೊಟ್ಟೆಗಳು ಮತ್ತೆ ಸಣ್ಣ ಅದರದ್ದು ಮರಿಗಳನ್ನ ಸುಡುತ್ತೆ, ಅಂದ್ರೆ ಅವು ಬೆಂದು ಹೋಗ್ತವೆ. ಬೆಂದಾಪಕ್ಕೆ ಅದು ಒಂದು ಕ್ರಮ. ಅದು ಒಂದು ಕ್ರಮ ಇದೆ. ಇನ್ನು ಹೊಸ ಕ್ರಮಗಳು ಏನಾದರೂ ಇದಾವ? ಈಗ ನಾವೊಂದು 3-4 ನಾನ್ ಓವನ್ ಫ್ಯಾಬ್ರಿಕ್ ಅನ್ನೋ ಒಂದು ಪಟ್ಟಿ ಮಾಡಿ ಗಿಡಕ್ಕೆ ಸುತ್ತೋದು. ಇದು ನಾವು ಮೊದಲೇ ತಿಳಿಸ್ದಂಗೆ ಒಂದು 30 ಕ್ರಮ ಅಲ್ಲಿ ಗಿಡನ ಹುಡುಕಿ ಸುಟ್ಟಾಕೋದು ಅಂತ. ಏನಾಗುತ್ತೆ, ಚಳಿಗಾಲದಲ್ಲಿ ಫಸಲಿರುತ್ತೆ, ಸಾಕಷ್ಟು ಜನ ಏನ್ ಮಾಡ್ತಾರೆ, ಫಸಲನ್ನ ಕುಯ್ದು ಆಮೇಲೆ ಗಿಡ ತೆಗಿಯೋಣ ಅಂತ ಕಾಯ್ತಾರೆ. ಇದೇನಾಗುತ್ತೆ, ಆ ಹುಳ ಈ ಆರಾಟ ಕಾಲದಲ್ಲಿ ಆಚೆ ಬಂದು ಮತ್ತೆ ಒಂದು 10 ಗಿಡನ ನಾಶ ಮಾಡ್ತವೆ, ಹೊಸ ಗಿಡಗಳು ಹೋಗುತ್ತೆ, ಹೊಸ ಗಿಡಗಳು ಹೋಗುತ್ತೆ. ಇದನ್ನ ನಾವು ಈ ಒಂದು ಹತೋಟಿ ಕ್ರಮದಿಂದ ತಡೆಗಟ್ಟಬಹುದು. ಅಂದ್ರೆ ಹೊರಗಡೆ ಬರೋಕೆ ಆಗಲ್ಲ? ಆಗಲ್ಲ, ಯಾಕಂದ್ರೆ ಆತರ ನಾವು ಬೋರರ್ ಹುಡುಕೋ ಇರುವಾಗ ತುಂಬಾ ಹಾಳಾಗಿರೋ ಗಿಡನ ತೆಗೆದು ಸುಟ್ಟಾಕಿ ಮತ್ತೆ ಸ್ವಲ್ಪ ಗಿಡ ಚೆನ್ನಾಗಿದೆ ಆದ್ರೂ ಅದರಲ್ಲಿ ರಿಂಗ್ ಇದೆ, ಬೋರರ್ ಪೀಡಿತ ಇದೆ, ಮತ್ತೆ ಫಸಲಿದೆ, ಅಂತ ಗಿಡಕ್ಕೆ ನಾವು ಈ ಬಟ್ಟೆ ಸುತ್ತಿ ಪೆಂಥೋಯೇಟ್ ಅನ್ನ ಆ ಬಟ್ಟೆ ಮೇಲೆ ಸ್ಪ್ರೇ ಮಾಡಿದ್ರೆ ಆ ಹುಳ ಆಚೆ ಬರಲ್ಲ, ಫಸಲು ಕುಯ್ಕೊಂಡ್ಬೋದು, ಮತ್ತೆ ಗಿಡ ಮತ್ತೆ ಚೇತರಿಸ್ಕೊಂಡ್ರೆ ಗಿಡ ನಂಗೆ ಬಿಡ್ಬೋದು. 25-30 ಖರ್ಚಾದ್ರೆ ಒಂದು ಗಿಡಕ್ಕೆ, ಆ ಗಿಡ ಚೇತರಿಸ್ಕೊಂಡ್ರೆ ನಿಮ್ಗೆ ಗಿಡ ತೆಗೆದು ಹೊಸ ಗಿಡ ಹಾಕಿ ಅದನ್ನ ಆರೈಕೆ ಮಾಡಿ 5 ಅದ್ರದೆಲ್ಲ ಉಳಿಯುತ್ತೆ, ಆ ಖರ್ಚು ಶ್ರಮ ಎಲ್ಲ ಉಳಿಯುತ್ತೆ. ಮತ್ತೆ ಆ ಗಿಡಕ್ಕೆ ನಾವು ಒಂದು ಅವಕಾಶ ಕೊಟ್ಟಂಗಾಗುತ್ತೆ ಚೇತರಿಸ್ಕೊಳಕ್ಕೆ. ನೀವು ಆ ವರ್ಷ ಕಟ್ ಮಾಡಿ ಅದನ್ನ ಸುಟ್ಟಾಕಿದ್ರೆ ಮುಗ೿ತು ಅದ್ರದ್ದು ಆಯಸ್ಸು. ಕೊಡಗಲ್ಲಿ ಒಂದು 3-4 ಒಂದು 500,000 m ಅಷ್ಟು ಖರ್ಚಾಗಿದೆ ಬಟ್ಟೆ ಅದನ್ನು ಉಪಯೋಗಿಸ್ತಾ ಇದಾರೆ ಸುಮಾರು ಎಸ್ಟೇಟ್ಗಳಲ್ಲಿ ಸಿಗುತ್ತೆ. ಅದು ಸಿಗುತ್ತೆ ಕೊಡಗಲ್ಲೇ ಸುಮಾರು ಮಾರ್ಕೆಟ್ ಅಲ್ಲಿ ಔಷಧಿ ಅಂಗಡಿಗಳಲ್ಲಿ ಸಿಗುತ್ತೆ. ತಗೊಂಡು ಬೇಕಾದ್ರೆ ನಿಮ್ಗೆ ಪೂರ್ತಿ ಮಾಡಕ್ಕಾಗಿಲ್ಲ ಅಂದು ಪ್ರಾಯೋಗಿಕವಾಗಿ ಮಾಡಬಹುದು. ಯಾಕಂದ್ರೆ ನಾವು ನೋಡಿದ್ರೆ ಒಂದು ಎಕರೆಯಲ್ಲಿ ಒಂದು 50 ಇದ್ರು ಗಿಡ, ಒಂದು 10 ಗಿಡ ಪೂರ್ತಿ ಹಾಳಾಗಿದ್ರೆ ಅವ್ ತೆಗೆದ್ಬಿಡಿ, ಇನ್ನೊಂದು 40 ಗಿಡಕ್ಕೆ ಮಾಡಬಹುದು. ಅಂದ್ರೆ ಇಡೀ ಕಾಂಡಕ್ಕೆ ಸುತ್ತಬೇಕಾಗತ್ತ? ಕಾಂಡ ಮತ್ತೆ ದಪ್ಪರಂಬೆಗಳಿಗೆ ಸುತ್ತಬೇಕು. ಇನ್ನ ಈ ಬಿಳಿ ಕಾಂಡ ಕೊರಕಕ್ಕೆ ಏನಾದರೂ ನಿರೋಧಕ ಶಕ್ತಿ ಇರುವಂತ ಕಾಫಿ ತಳಿಗಳು ಇದಾವೆ? ಇದಕ್ಕೆ ನಾವು ಹೊಸದಾಗಿ ಒಂದು ಸೆಲೆಕ್ಷನ್ 4595 ಅಂತ ಒಂದು ತಳಿನ ಅಭಿವೃದ್ಧಿ ಮಾಡಿದ್ವಿ. ಇದು 2019-20 ಟೆಸ್ಟಿಂಗ್ ಅಂದ್ರೆ ಪ್ರಾಯೋಗಿಕವಾಗಿ ರೈತರ ಜಮೀನಲ್ಲಿದೆ ಕೊಡಗು ಚಿಕ್ಕಮಂಗ್ಳೂರು ಹಾಸನ ಎಲ್ಲ ಕೊಟ್ಟಿದೀವಿ. ಈಗ ಅದ್ರ ಬಗ್ಗೆ ನಾವು ಎಲ್ಲ ನೋಡ್ತಾ ಇದೀವಿ ಮತ್ತೆ 5355 ಅಂತ ಅದನ್ನ ಅಭಿವೃದ್ಧಿ ಮಾಡಿ ಇನ್ನೊಂದ್ ತಳಿನ ಬಿಡ್ತಾ ಇದೀವಿ. ಇದೇನ ಸಕ್ಸಸ್ ಆದ್ರೆ ಶೀಘ್ರದಲ್ಲೇ ಬೋರರ್ ನಿರೋಧಕ ತಳಿಯನ್ನ ಬಿಡುಗಡೆ ಮಾಡ್ಬೋದು. ಏನಂದ್ರೆ ಯಾವುದೇ ಒಂದು ಇದು ಬಂದ್ರು ಲೇಬರ್ ಪ್ರಾಬ್ಲಮ್ ಜಾಸ್ತಿ. ನಿರೋಧಕ ತಳಿ ಬಂದ್ರೆ ಇದಕ್ಕೆಲ್ಲ ಅದೇ ಉತ್ತರ, ಪರಿಹಾರ ಆದಂಗ. ಅಂದ್ರೆ ಈ ಬಿಳಿ ಕಾಂಡ ಕೊರಕಕ್ಕೆ ಪರ್ಯಾಯ ಸಸ್ಯಗಳು ಗಿಡಗಳು ಕೂಡ ಇದಾವೆ. ಇದಾವೆ, ಆದ್ರೆ ಅವು ಸ್ವಲ್ಪ ಒಣಗಿರೋ ಟೀಕ್ ಅಂತೀವಿ, ಟೆಕ್ಟೋನಾ ಗ್ರ್ಯಾಂಡಿಸ್, ಮತ್ತೆ ಹೋಲಿಯಾ ಡಯೋಕಾ ಅಂತ ಒಂದು ಮರ, ಮತ್ತೆ ಈ ರೋಬಸ್ಟಾ ಕಾಫಿ ಮರ ಕಾಫಿಯಲ್ಲೂ ಇದು ಮೊಟ್ಟೆ ಇಡುತ್ತೆ, ಆದ್ರೆ ಅದು ಜೀವನ ಚಕ್ರ ಪೂರ್ತಿಗೊಳಿಸಲ್ಲ. ಆದ್ರೆ ಒಂದು 60-70 ವರ್ಷದ ಹಳೆಯ ಗಿಡ, ಸ್ವಲ್ಪ ವೀಕ್ ಆಗಿರೋ ರೋಬಸ್ಟಾ ಗಿಡದಲ್ಲೂ ಬರುತ್ತೆ. ಕೆಲವೊಂದ್ಸರಿ ಏನಂದ್ರೆ ಈ ಅರೇಬಿಕಾ ರೋಬಸ್ಟಾ ಮಿಶ್ರವಾಗಿ ಬೆಳೆದಿರ್ತಾರೆ. ಹತೋಟಿ ಕ್ರಮ ಅರೇಬಿಕಾಗೆ ತಗೊಂಡಿದ್ದಾಗ ಅದು ಆಚೆ ಬಂದು ಅದರದ್ದು ಸಾಂದ್ರತೆ ಜಾಸ್ತಿ ಆದಾಗ ರೋಬಸ್ಟಾಗೂ ಬರುವ ಸಾಧ್ಯತೆ ಇರುತ್ತೆ. ಆತರ ಬೆಳೆದಾಗ ನಾವು ಅರೇಬಿಕಾನ ಸ್ವಲ್ಪ ಬೋರಾರ್ ಇಲ್ಲದೆ ಅಕಸ್ಮಾತ್ ಬೋರಾರ್ ಇದ್ರೆ ಅದನ್ನ ಕಿತ್ತು ನಾಶ ಮಾಡಬೇಕಾಗುತ್ತೆ. ಅಂದ್ರೆ ಇದು ಇಷ್ಟಪಡೋದು ಅರೇಬಿಕಾ ಕಾಫಿ, ಅರೇಬಿಕಾ ಕಾಫಿ ಅದಕ್ಕೆ ಹೆಚ್ಚಾಗಿ ತೊಂದರೆ ಕೊಡುವಂತದ್ದು. ಮತ್ತೆ ಹೆಚ್ಚು ಇವತ್ತು ಮಾರುಕಟ್ಟೆಯಲ್ಲಿ ಬೆಲೆ ಇರೋದು ಅರೇಬಿಕಾ ಕಾಫಿ. ಹಾಗಾಗಿ ಬಿಳಿ ಕಾಂಡ ಕೊರಕದ ಬಗ್ಗೆ ನಮ್ಮ ಅರೇಬಿಕಾ ಕಾಫಿ ಬೆಳೆಗಾರರು ಬಹಳ ಎಚ್ಚರಿಕೆಯಿಂದ ಇರಬೇಕು, ಮತ್ತೆ ಅದನ್ನ ಕಾಪಾಡಿಕೊಂಡ್ರೆ ನಮ್ಗೆ ಭವಿಷ್ಯದಲ್ಲಿ ಒಳ್ಳೆ ಬೆಲೆ ಅಥವಾ ಗುಣಮಟ್ಟದಲ್ಲಿ ಅರೇಬಿಕಾ ಕಾಫಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮ್ಗೆ ಈ ಕಾಫಿ ಬೆಳೆನಲ್ಲಿ ಬಿಳಿ ಕಾಂಡ ಕೊರಕದ ಹಾವಳಿ ಮತ್ತು ಅದರ ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ ಜಿ ವಿ ಮಂಜುನಾಥ ರೆಡ್ಡಿ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9972854670. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9972854670. ತುಂಬ ಸಂತೋಷ ಡಾಕ್ಟರ್ ಮಂಜುನಾಥ ರೆಡ್ಡಿ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿನಲ್ಲಿ ಕಂಡುಬರುವಂಥ ಈ ಬಿಳಿ ಕಾಂಡ ಕೊರಕ ಕೀಟದ ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಈಗ ಕೇಳುವ ಕೃಷಿ ಮಾಹಿತಿ. ಜಮೀನು ಇಲ್ಲದೇ ಇರುವಂಥ ರೈತ ಬಾಂಧವರಿಗೆ ಜೇನು ಸಾಕಾಣಿಕೆ ಉತ್ತಮವಾದಂಥ ಆದಾಯ ತರುವಂಥ ಒಂದು ಉದ್ಯಮ ಅಂತ ಹೇಳ್ಬೋದು. ಜೇನು ಸಾಕಾಣಿಕೆಯನ್ನು ಆಸಕ್ತಿಯಿಂದ ಶ್ರಮವಹಿಸಿ ಚಟುವಟಿಕೆ ನಾವು ಆರಂಭಿಸಿದರೆ ಹೆಚ್ಚುವರಿಯಾಗಿ ನಾವು ಆದಾಯವನ್ನು ಪಡ್ಕೋಬೋದು. ಜೇನು ಸಾಕಾಣಿಕೆಯಿಂದ ರೈತರ ಹೊಲ ತೋಟ ಮತ್ತು ಗದ್ದೆನಲ್ಲಿ ನೈಸರ್ಗಿಕ ಪರಾಗಸ್ಪರ್ಶ ಕ್ರಿಯೆ ಹೆಚ್ಚಾಗೋದ್ರಿಂದ ಬೆಳೆಯ ಇಳುವರಿ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಈ ಜೇನುತುಪ್ಪದ ಉತ್ಪಾದನೆಯಿಂದ ರೈತರು ಮತ್ತಷ್ಟು ಹೆಚ್ಚುವರಿಯಾಗಿ ಆದಾಯವನ್ನು ಕೂಡ ಸಂಪಾದಿಸಬಹುದು. ಜೇನು ಸಾಕಾಣಿಕೆಗೆ ಎಪಿಸ್ ಮೆಲ್ಲಿಫೆರಾ ಎನ್ನುವಂಥ ಒಂದು ಜಾತಿ ಉತ್ತಮವಾದಂಥ ಒಂದು ಜೇನುನೊಣದ ತಳಿ ಅಂತ ಹೇಳ್ಬೋದು. ಮುಖ್ಯವಾಗಿ ಈ ಜೇನು ಕೃಷಿಗೂ ಕೂಡ ಇವತ್ತು ಕೆಲವೊಂದು ಸಮಸ್ಯೆಗಳು ಬರ್ತಾ ಇದ್ದಾವೆ. ಅದರಲ್ಲಿ ಈ ಜೇನು ಹುಳುಗಳಿಗೆ ಮತ್ತು ಜೇನು ಕುಟುಂಬಗಳಿಗೆ ಬೀಳುವಂಥ ಕೀಟಗಳು ಕೂಡ ಬಹಳ ಮುಖ್ಯವಾದಂಥವು. ಇದರಲ್ಲಿ ಈ ಜೇನುಮೇಣದ ಹಿರಿಯ ಪತಂಗ, ಇದನ್ನು ಗ್ರೇಟರ್ ವ್ಯಾಕ್ಸ್ ಮಾತ್ ಅಂತ ಕರೀತಾರೆ, ಮತ್ತೊಂದು ಜೇನುಮೇಣದ ಕಿರಿಯ ಪತಂಗಗಳು ಬಹಳ ಮುಖ್ಯವಾದಂಥವು, ಇದನ್ನು ಲೆಸ್ಸರ್ ವ್ಯಾಕ್ಸ್ ಮಾತ್ ಅಂತ ಕರೀತಾರೆ. ಈ ಜೇನುಮೇಣದ ಹಿರಿಯ ಪತಂಗ ಪ್ರಪಂಚದ ಎಲ್ಲ ಭಾಗದಲ್ಲೂ ಕೂಡ ಕಂಡುಬರುತ್ತೆ. ಜೇನುಗೂಡುಗಳ ಮೇಲೆ ಆಕ್ರಮಣ ಮಾಡಿ ಜೇನು ಮೇಣದಿಂದ ನಿರ್ಮಿಸಲ್ಪಟ್ಟಂಥ ಗೂಡುಗಳಿಗೆ ತೀವ್ರವಾದಂಥ ಒಂದು ಹಾನಿಯನ್ನು ಉಂಟು ಮಾಡ್ತವೆ. ವರ್ಷದ ಎಲ್ಲ ಕಾಲದಲ್ಲೂ ಕೂಡ ಇದರ ಬಾಧೆಯನ್ನು ನಾವು ಗುರುತಿಸಬಹುದು. ಜುಲೈನಿಂದ ಅಕ್ಟೋಬರ್ವರೆಗೆ ಮತ್ತು ನವಂಬರ್ನಿಂದ ಡಿಸೆಂಬರ್ ತಿಂಗಳವರೆಗೆ ಈ ಜೇನುಮೇಣದ ಹಿರಿಯ ಪತಂಗದ ಹಾವಳಿ ಹೆಚ್ಚಾಗಿರುತ್ತೆ. ಮುಖ್ಯವಾಗಿ ಈ ಗೂಡಿನ ತಳಭಾಗದಲ್ಲಿ ಖಾಲಿ ಇರುವಂಥ ಜೇನುಗೂಡುಗಳು, ಜೇನುತುಪ್ಪ ಸಂಗ್ರಹಿಸಿದ ನಂತರ ಮುಚ್ಚದೇ ಇರುವಂಥ ಸದಾ ಮೇಲ್ಪದರ ತೆರೆದಿರುವಂಥ ಜೇನುಗೂಡುಗಳು, ಮತ್ತು ಕಡಿಮೆ ಕೆಲಸಗಾರ ನೊಣ ಇರುವಂಥ, ಹಾಗೆಯೇ ಹೆಚ್ಚು ಫ್ರೇಮ್ಗಳು ಇರುವಂಥ ಪೆಟ್ಟಿಗೆಗಳು ಇದ್ದರೆ ಈ ಜೇನುಮೇಣದ ಹಿರಿಯ ಪತಂಗದ ಒಂದು ಹಾವಳಿ ಹೆಚ್ಚಾಗಿರುತ್ತೆ. ಮುಖ್ಯವಾಗಿ ಈ ಜೇನುಮೇಣದ ಹಿರಿಯ ಪತಂಗದ ಮರಿಹುಳು 3-33 mm ಉದ್ದ ಇರುತ್ತೆ. ಬಿಳಿ ಅಥವಾ ತುಸು ಬೂದು ಬಣ್ಣವನ್ನು ಇದು ಹೊಂದಿರುತ್ತೆ. ಅದು ಜೇನುಗೂಡಿನಲ್ಲಿರುವಂಥ ಜೇನುತುಪ್ಪ, ಪರಾಗರೇಣು, ಜೇನುಹುಳದ ಮರಿಗಳ ದೇಹದಿಂದ ವಿಸರ್ಜಿಸಲ್ಪಟ್ಟಂಥ ಚರ್ಮ ಮೇಣದ ಗೂಡುಗಳ ಮುಖ್ಯ ಭಾಗಗಳನ್ನು ತಿಂದು ಹಾನಿ ಮಾಡ್ತವೆ. ಮುಖ್ಯವಾಗಿ ಇವುಗಳಿಂದ ವಿಸರ್ಜಿಸಲ್ಪಟ್ಟ ತ್ಯಾಜ್ಯಗಳನ್ನು ಹಾನಿಗೊಳಗಾದಂಥ ಗೂಡುಗಳಲ್ಲಿ ನಾವು ಕಾಣಬಹುದು. ಪ್ರೌಢ ಪತಂಗಗಳು ಕಂದು ಮಿಶ್ರಿತ ಬೂದು ಬಣ್ಣವನ್ನು ಹೊಂದಿರ್ತವೆ. 10 ಮಿಲಿಮೀಟರಿಂದ 18 ಮಿಲಿಮೀಟರ್ ಉದ್ದವನ್ನು ಹೊಂದಿರ್ತವೆ. ಹೆಣ್ಣು ಪತಂಗಗಳು ಗಂಡು ಪತಂಗಗಳಿಗಿಂತ ಗಾತ್ರದಲ್ಲಿ ದೊಡ್ಡದಾಗಿರ್ತವೆ ಮತ್ತು ಕೊಕ್ಕಿನಂತಹ ಗುಣಲಕ್ಷಣವನ್ನು ಹೊಂದಿರುವಂಥ ತಲೆಯನ್ನು ಹೊಂದಿರ್ತವೆ. ಇನ್ನು ಈ ಜೇನುಮೇಣದ ಕಿರಿಯ ಪತಂಗದ ಮರಿಗಳು ಉಗ್ರಾಣದಲ್ಲಿ ಸಂಗ್ರಹಣೆ ಮಾಡಿದಂಥ ಮೇಣ ಅಥವಾ ಉಪಯೋಗಿಸಿ ಬಿಟ್ಟಂತಹ ಜೇನುಮೇಣದ ಗೂಡುಗಳಿಗೆ ದಾಳಿಯನ್ನು ಮಾಡಿ ಹಾನಿ ಮಾಡುತ್ತೆ. ಮುಖ್ಯವಾಗಿ ಈ ಪತಂಗಗಳು ವಿರಳವಾಗಿ ಕಂಡುಬರುವಂತಹ ಕೀಟಗಳು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಇವು ಜೇನುಗೂಡಿನ ಪೆಟ್ಟಿಗೆಯ ತಳಭಾಗದಲ್ಲಿ, ಹಾಗೆಯೇ ಈ ಜೇನು ಸಾಕಾಣಿಕಾ ಸಾಮಗ್ರಿಗಳ ಅಳಿದುಳಿದ ಪದಾರ್ಥಗಳ ರಾಶಿಗಳಲ್ಲಿ ನಾವು ಈ ಕೀಟಗಳ ಒಂದು ಪತಂಗಗಳನ್ನು ಸಂತತಿಗಳನ್ನು ಕಾಣಬಹುದು. ಪ್ರೌಢ ಪತಂಗಗಳು ಬೂದು ಮಿಶ್ರಿತ ಬಿಳಿಯ ಬಣ್ಣವನ್ನು ಹೊಂದಿರ್ತವೆ. ಅತಿ ಚಿಕ್ಕ ಮತ್ತು ತೆಳುವಾದ ದೇಹವನ್ನು ಹೊಂದಿರ್ತವೆ. ಪ್ರೌಢ ಹೆಣ್ಣು ಪತಂಗದ ದೇಹ 13 ಮಿಲಿಮೀಟರ್ ಉದ್ದ ಇದ್ದರೆ ಗಂಡು ಪತಂಗಗಳು 10 ಮಿಲಿಮೀಟರ್ ಉದ್ದ ಇರ್ತವೆ. ಹೆಣ್ಣು ಪತಂಗಕ್ಕಿಂತ ಈ ಗಂಡು ಪತಂಗಗಳು ಚಿಕ್ಕದಾಗಿರ್ತವೆ. ಮರಿಗಳು ಗೂಡಿನ ಮಧ್ಯ ಸಣ್ಣ ಸಣ್ಣ ಸೀಳುಗಳನ್ನು ಅಥವಾ ಸುರಂಗಗಳನ್ನು ಮಾಡಿ ಗೂಡುಗಳು ದುರ್ಬಲ ಆಗೋ ರೀತಿಯಲ್ಲಿ ಮಾಡಿ ಅವುಗಳು ಬಿದ್ದೋಗೋ ರೀತಿಯಲ್ಲಿ ಮಾಡ್ತವೆ. ಇನ್ನು ಬಾಧೆಗೆ ಒಳಗಾದಂಥ ಗೂಡುಗಳಲ್ಲಿ ಈ ಕೀಟಬಾಧೆಯಿಂದಾಗಿ ಉಂಟಾದಂಥ ಗೀಚು ಗೆರೆಗಳನ್ನು ಗೂಡಿನ ಮೇಲ್ಪದರದಲ್ಲಿ ನಾವು ಕಾಣಬಹುದು. ಇನ್ನು ಜೇನುಮೇಣದ ಪತಂಗಗಳ ನಿರ್ವಹಣೆಗೆ ನಾವು ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಈ ಜೇನು ಕುಟುಂಬದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಲಸಗಾರರ ನೊಣಗಳ ಸಂಖ್ಯೆ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಅಂದರೆ ಈ ಜೇನು ಕುಟುಂಬಗಳು ದುರ್ಬಲ ಆಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗತ್ತೆ. ಹೆಣ್ಣು ಪತಂಗ ಸಾಮಾನ್ಯವಾಗಿ ದುರ್ಬಲ ಆಗಿರುವಂಥ ಜೇನು ಕುಟುಂಬಗಳನ್ನು ಅಥವಾ ಗೂಡುಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ವಂಶಾಭಿವೃದ್ಧಿಯನ್ನು ಕೈಗೊಳ್ಳೋದಕ್ಕೆ ಮೊಟ್ಟೆಗಳನ್ನು ಇಡೋದಕ್ಕೆ ಬರುತ್ತೆ. ಆದ್ದರಿಂದ ಅಂತಹ ದುರ್ಬಲ ಕುಟುಂಬಗಳನ್ನು ಬಲಿಷ್ಠವನ್ನಾಗಿ ಮಾಡೋದಕ್ಕೆ 2-3 ಜೇನು ಕುಟುಂಬಗಳನ್ನು ಒಟ್ಟುಗೂಡಿಸೋದ್ರಿಂದ ಪ್ರಾರಂಭದಲ್ಲೇ ಈ ಮೇಣದ ಪತಂಗದ ಒಂದು ದಾಳಿಯನ್ನು ನಾವು ನಿಯಂತ್ರಿಸಬಹುದು. ಇನ್ನು ದುರ್ಬಲ ಕುಟುಂಬ ಇರುವಂಥ ಗೂಡುಗಳಿರುವಂಥ ಪೆಟ್ಟಿಗೆಗಳ ಪ್ರವೇಶ ದ್ವಾರವನ್ನು ನಾವು ಚಿಕ್ಕದು ಮಾಡೋದ್ರಿಂದ ಪ್ರೌಢ ಪತಂಗಗಳ ಒಂದು ಪ್ರವೇಶವನ್ನು ನಾವು ತಡೆಯಬಹುದು. ಇನ್ನು ಜೇನು ಪೆಟ್ಟಿಗೆಯಲ್ಲಿರುವಂಥ ಕೆಲವೊಂದು ನಿರುಪಯುಕ್ತ ರಂಧ್ರಗಳು ಸಂದುಗೊಂದುಗಳನ್ನು ಮುಚ್ಚಬೇಕಾಗತ್ತೆ. ಇಲ್ಲದೆ ಹೋದರೆ ಹೆಣ್ಣು ಪತಂಗಗಳು ಆ ಸ್ಥಳದಲ್ಲಿ ತಮ್ಮ ಮೊಟ್ಟೆಗಳನ್ನು ಇಡ್ತವೆ. ಅವು ಮರಿ ಆದಮೇಲೆ ಜೇನುಗೂಡುಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಾರಂಭಿಸ್ತವೆ. ಇನ್ನು ಆ ಜೇನು ಪೆಟ್ಟಿಗೆಯ ತಳಭಾಗಕ್ಕೆ ಮತ್ತು ಪೆಟ್ಟಿಗೆಗೆ ಯಾವುದೇ ಕಾರಣಕ್ಕೆ ಮೊಳೆಗಳನ್ನು ಹೊಡಿಬಾರದು. ಕಬ್ಬಿಣದ ಮೊಳೆಗಳನ್ನು ಹೊಡೆಯೋದ್ರಿಂದ ಅವುಗಳನ್ನು ಸಂದರ್ಭಕ್ಕೆ ಅನುಗುಣವಾಗಿ ಸ್ವಚ್ಛತೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಕಾಲಕಾಲಕ್ಕೆ ಅವುಗಳ ವೀಕ್ಷಣೆಯನ್ನು ಸರಿಯಾಗಿ ಮಾಡೋದಕ್ಕೆ ಆಗೋದಿಲ್ಲ. ಬೇಕೆಂದಾಗ ಅವುಗಳನ್ನು ಸುಲಭವಾಗಿ ಹೊರಗಡೆ ತೆಗೆಯೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಜೇನು ಪೆಟ್ಟಿಗೆಗಳನ್ನು ನಾವು ಸ್ಥಾಪಿಸಬೇಕಾಗತ್ತೆ. ಕಾಲಕಾಲಕ್ಕೆ ನಿಯಮಿತವಾಗಿ ಈ ಜೇನು ಪೆಟ್ಟಿಗೆಯ ತಳಭಾಗವನ್ನು ಸ್ವಚ್ಛ ಮಾಡಬೇಕು. ಅಲ್ಲಿರುವಂಥ ತ್ಯಾಜ್ಯ ವಸ್ತುಗಳನ್ನು ತೆಗೆದು ಸ್ವಚ್ಛ ಮಾಡಬೇಕು. ಇಲ್ಲದೆ ಹೋದರೆ ಅವು ಕೀಟದ ಮರಿಗಳಿಗೆ, ಕೋಶಗಳಿಗೆ ಮತ್ತು ತತ್ತಿಗಳಿಗೆ ಆಶ್ರಯ ಆಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಸ್ವಚ್ಛತೆ ಕೈಗೊಳ್ಳೋದು ಬಹಳ ಮುಖ್ಯ. ಇನ್ನು ಪೆಟ್ಟಿಗೆ ತಳಭಾಗದ ಜೋಡಣೆ ಮಾಡಲ್ಪಟ್ಟ ಭಾಗಗಳಿಗೆ ತೀವ್ರವಾದಂಥ ನಿಗಾವನ್ನು ನಾವು ಕೊಡಬೇಕಾಗತ್ತೆ. ಯಾಕೆಂದರೆ ಕೀಟದ ಮರಿಗಳಿಗೆ ಆಶ್ರಯ ಪಡ್ಕೊಳ್ಳೋದಕ್ಕೆ ಇವು ಸೂಕ್ತ ಸ್ಥಳ ಆಗಿರೋದ್ರಿಂದ ಅವುಗಳನ್ನು ನಾವು ಎಚ್ಚರಿಕೆಯಿಂದ ನೋಡ್ತಾ ಇರಬೇಕಾಗತ್ತೆ. ಇನ್ನು ಹಾನಿಗೊಳಗಾದಂಥ ಮತ್ತು ಕೀಟದ ಬಾಧೆಗೆ ಒಳಗಾದಂಥ ಈ ಜೇನು ಗೂಡುಗಳನ್ನು ಶೀಘ್ರವಾಗಿ ಹೊರಗಡೆ ತೆಗೆದು ಸೂರ್ಯನ ಶಾಖಕ್ಕೆ 15-20 ನಿಮಿಷದ ಕಾಲ ತೆರೆದಿಡಬೇಕಾಗತ್ತೆ. ಮತ್ತು ಆ ತರಹದ ತ್ಯಾಜ್ಯಗಳನ್ನು ನಾವು ಸುಡಬೇಕು, ಇಲ್ಲದೆ ಹೋದರೆ ಮಣ್ಣಲ್ಲಿ ಹೂಳಬೇಕಾಗತ್ತೆ. ಇನ್ನು ಕೀಟದ ಬಾಧೆ ಕಡಿಮೆ ಇದ್ದಾಗ ಸ್ವತಃ ಈ ಜೇನು ಸಾಕಾಣಿಕೆದಾರರು ಕೀಟದ ಮರಿಗಳ ಗೂಡುಗಳು ಮತ್ತು ಸುರಂಗದಲ್ಲಿರುವಂಥ ಮರಿಗಳನ್ನು ಆರಿಸಿ ನಾಶಪಡಿಸಬೇಕಾಗತ್ತೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿ ತೋ ನಾಸ್ತಿ ದುರ್ಭಿಕ್ಷ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿಧನ ಸುದ್ದಿ. ಬೆಳ್ಳೂರು ಕರಾಳನ ದೇಕಮಾಡ ರಾಜ ಕುಟ್ಟಪಾಯಂಡ ಮೋಮೋ ಕಿಶು ಸೋಮಣ್ಣ ಅಯ್ಯಂಗ ಇಂದು ಮರಣಪಟ್ಟದು. ನಾಪದ ಬಯತ್ರ ದೇಕಮಾಡ ಕಿಶು ಸೋಮಣ್ಣ ಅಯ್ಯಂಡ ಚಾವುತಡಿನ ಬುಟ್ಟಂಗಾರ್ತುಳ್ಳ ಅಕ್ಕ ಕುಪ್ಪಂಡ ಶೋಭಣ್ಣ ಮನೆಯಲ್ಲೂ ಕೂಟಿದ್ದು. ದಪನ ಕಾರ್ಯ ನಾಳೆ ಮಧ್ಯಾಹ್ನ 12 ಗಂಟೆ ಒಳಲು ತಾವಳಗೇರಿಯಲ್ಲುಳ್ಳ ಒಕ್ಕ ತುಂಡುಗಳತ್ತು ನಡಪಂದು ಒಕ್ಕ ಕರಾರಿಚಿಟ್ಟಿದ್ದು. ನೆಲ್ಜಿ ಗ್ರಾಮ ಮಾಳೆಯಂಡ ಪೌತಿ ಚಿನ್ನಪ್ಪಾಯಂಡ ಪೊಣ್ಣು ಪೂವವ ಅಯ್ಯಂಗ 93ನೇ ಬಯತ್ರ ಇಂದು ಮರಣಪಟ್ಟದು. ಮಾಳೆಯಂಡ ಪೂವವ ತಾಮನೆ ಕೋಟೆರ ಬಿಳಗಿರಿ ಇಂಗಡ ಆಖರಿ ಕಾರ್ಯ ನಾಳೆ ಪೊಲಕ 12 ಗಂಟೆಗೆ ನಡಪ. ಭಾಗಮಂಡಲ ಸಣ್ಣಪುಲಿಕೋಟು ಗ್ರಾಮದ ಕುಯ್ಯಮುಂಡಿ ದಿವಂಗತ ಚಿನ್ನಪ್ಪ ಅವರ ಪತ್ನಿ ಪುಷ್ಪವೇಣಿ ಅವರು 97ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ಕುಯ್ಯಮುಡಿ ಪುಷ್ಪವೇಣಿ ತವರು ಮನೆ ಮಗೇರ. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ಬಿಳಿಗಿರಿ ತಾಲೂಕು ಬಿಳಿಗಿರಿ ಗ್ರಾಮತ್ರ ಅರಮನೆ ಪಾಲೆ ಪೌತಿ ತಿಮ್ಮಯ್ಯ ಅಯ್ಯಂಡ ಪೊಣ್ಣು 96 ಬಯತ್ರ ಪಾತೆ ಚಿನ್ನಮ್ಮ ಅಯ್ಯಂಗ ಇಂದು ಮರಣಪಟ್ಟದು. ಪಾತೆ ಚಿನ್ನಮ್ಮ ಅಯ್ಯಂಡ ಆಖರಿ ಕಾರ್ಯ ನಾಳೆ ಪೊಲಕ 12 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ. ಮೂಲತಃ ಭಾಗಮಂಡಲ ಕೋರಂಗಾಲದ ಬೆಂಗಳೂರು ಗಂಗಾನಗರದಲ್ಲಿ ವಾಸವಿದ್ದ ದಿವಂಗತ ನಂಗಾರು ಅಪ್ಪಾಜಿ ಅವರ ಪತ್ನಿ ಶ್ರೀಮತಿ ಬೊಳ್ಳಮ್ಮ ಅವರು 91ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾದರು. ತವರು ಮನೆ ಕುಯ್ಯಮುಡಿ. ನಂಗಾರು ಬೊಳ್ಳಮ್ಮ ಅವರ ಅಂತ್ಯಕ್ರಿಯೆ 31ನೇ ತಾರೀಕು ಬೆಂಗಳೂರಿನಲ್ಲಿ ನಡೆಯಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533 9449829923 ಅಥವಾ jgcs.co.in. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ. ಇಂದು ಮಡಿಕೇರಿಪೇಟೆನ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆ ಸಮಿತಿನ ಉಪಾಧ್ಯಕ್ಷ ಪಂಕಜ ಅವರ ಅಧ್ಯಕ್ಷತೆಯಲ್ಲಿ ನಡೆದು ಅಲ್ಲಿಂದ ಅವು ಮಾತಾಡಿ ಜಿಲ್ಲೆನ ಎಲ್ಲ ಹಾಡಿಗಳಿಗೆ ಸರ್ಕಾರದ 5 ಗ್ಯಾರಂಟಿಗಳ ತಲುಪಿಸಿಕೆ ಅಧಿಕಾರಿಗ ಸರಿಗೆ ಕೆಲಸ ಮಾಡೋಕ್ಕೂ ಜಿಲ್ಲೆನ ಹಾಡಿಗಳಲ್ಲಿ ಪದವಿನ ಮುಗಿಸಿದ ಹೈದಗಳು ಅವಕ್ಕೆ ಯುವ ನಿಧಿ ಯೋಜನೆಯ ಕುರಿತು ಮಾಹಿತಿನ ಕೊಟ್ಟು ನೋಂದಣಿ ಮಾಡಿಸೋಕುತ ಹೇಳ್ದೋ. ಸದಸ್ಯ ಮಂದಿರ ಮೋಹನ್ ದಾಸ್ ಮಾತಾಡಿ ಗ್ಯಾರಂಟಿ ಯೋಜನೆಗಳ ಕುರಿತು ಜಾಸ್ತಿ ಪ್ರಚಾರ ಮಾಡೋಕ್ಕೂ ಫಲಾನುಭವಿಗಳಿಂದನೇ ಅಭಿಪ್ರಾಯನ ಕೇಳೋ ಕೆಲಸ ಮಾಡೋಕ್ಕೂ ಜಿಲ್ಲೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಅಧಿಕಾರಿಗ ಸರಿಯಾಗಿ ಕೆಲಸ ಮಾಡಿರೋತ ಹೇಳ್ದು. ಸಭೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕ ನಟರಾಜವು ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 2025 ಏಪ್ರಿಲ್ 1 ದಿನದ ಕೂಲಿನ ₹340 ಏರಿಸಿ ಕೇಂದ್ರ ಸರ್ಕಾರ ಆದೇಶನ ಹೊರಡಿಸಿತ್ತು. 2025ನೇ ಸಾಲಿನ ಶ್ರೀ ಗೋಪಾಲಕೃಷ್ಣ ದತ್ತಿನಿಧಿ ಇನಾಮನ ಪಡ್ಕೊಂಡ ಜಿಲ್ಲೆನ ಹೆಸರು ಪಡೆದ ಕವಿ, ಸಾಹಿತಿ, ಬರಹಗಾರ ಹಾಗೆ ಪ್ರಕೃತಿ ಆರಾಧಕ ನಾಗೇಶ್ ಕಾಲೂರವು ಮಡಿಕೇರಿ ಆಕಾಶವಾಣಿಯಲ್ಲಿ ಪ್ರಸಾರ ಆಗ್ತಿರುವ ವ್ಯಕ್ತಿ ವಿಶೇಷತ ಹೇಳುವ ಕಾರ್ಯಕ್ರಮದಲ್ಲಿ ಕೂಡಿ ಅಡಿಕೆ ಬಂದಿದ್ದು. ಈ ಹೊತ್ತಲ್ಲಿ ಈ ಹಿಂದೆ ಸುಮಾರು ಸುರುಣ ಪ್ರಯೋಗಗಳ ಶುರು ಮಾಡಿ ಇಡೀ ಕರ್ನಾಟಕದಲ್ಲಿ ಮಡಿಕೇರಿ ಆಕಾಶವಾಣಿಯಲ್ಲಿ ಸುಮಾರು 12 ವರ್ಷಗಳ ಕಾಲ ಸರಣಿ ಕಾರ್ಯಕ್ರಮದ ಹೆಸರಿಗೆ ಕಾರಣರಾದ ನಾಗೇಶ್ ಕಾಲೂರವಕ್ಕೆ ಆಕಾಶವಾಣಿಯಲ್ಲಿ ಶಾಲನ ಹೋಸಿ ಹೂನ ಮಾಲೆ ಹಾಕಿ ನೆಂಪಿನ ಕಾಣಿಕೆಯನ್ನು ಕೊಟ್ಟು ಸನ್ಮಾನ ಮಾಡಿದೆ. ಅಲ್ಲಿಂದ ನಾಗೇಶ್ ಕಾಲೂರವು ಮಾತಾಡಿ, ಮಡಿಕೇರಿ ಆಕಾಶವಾಣಿ ನನ್ನ ಮನೆ ಇದ್ದಂಗೆ, ಇಲ್ಲಿರುವ ಎಲ್ಲ ಸಿಬ್ಬಂದಿಗ ನನ್ನ ಮನೆಯ ಸದಸ್ಯರಿದ್ದಂಗೆ, ಕೊಡಗಿನ ಪ್ರಕೃತಿನ ಪೊರ್ಲುನ ಉಳಿಸಿಕೆ ಎಲ್ಲವೂ ಕೈ ಜೋಡಿಸಕುತ ಹೇಳ್ದೋ. ಕೇಂದ್ರದ ಪ್ರಸಾರ ನಿರ್ವಾಹಕಿ ಎಂ ಶಕುಂತಲಾವು ಮಾತಾಡಿಸಿದ ವ್ಯಕ್ತಿ ವಿಶೇಷ ಅಂತ ಹೇಳುವ ಕಾರ್ಯಕ್ರಮ ಬರುವ April 5 5 ಗಂಟೆಗೆ ಪ್ರಸಾರ ಆದೆ. ಇದೇ ಹೊತ್ತಲ್ಲಿ ಕೇಂದ್ರದ ಕಾರ್ಯಕ್ರಮದ ಮುಖ್ಯಸ್ಥರಾದ ಪಿಎಂ ಜಗದೀಶ್, ಹಿರಿಯ ಉದ್ಘೋಷಕ ಸುಬ್ರಾಯ ಸಂಪಾಜವು ಸೇರಿದಂಗೆ ಆಕಾಶವಾಣಿನ ಎಲ್ಲ ಸಿಬ್ಬಂದಿಗ ಕುಸೀಲಿ ಕೂಡಿಯಾಡಿದ್ದು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ನಾಳೆ ಬೆಳಿಗ್ಗೆ 10 ಗಂಟೆಗೆ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ಹಾಲೆಟ್ಟಿ ಗ್ರಾಮದ ಕುಡೆಕಲ್ಲು ಐನ್ ಮನೆಯಲ್ಲಿ ಅರೆಭಾಷಿಕರ ಐನ್ ಮನೆ ಐಸಿರಿ ಕಾರ್ಯಕ್ರಮ ಏರ್ಪಾಡಾಟು. ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕೂಡುಕೂಟಲ್ಲಿ 4 ತಾರೀಕು 31ಕ್ಕೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿಪೇಟೆನ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನ ಸನ್ನಿ ಸೈಡ್ಲಿ ಪದ್ಮಭೂಷಣ ಜನರಲ್ ಕೆಎಸ್ ತಿಮ್ಮಯ್ಯ ಅವರ 119ನೇ ಹುಟ್ಟಿದ ಹಬ್ಬದ ಜಂಬರ ನಡೆದಿದೆ. ನೆಹರು ಯುವ ಕೇಂದ್ರ, ಕೊಡಗು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾ ಯುವ ಒಕ್ಕೂಟ, ತಾಲೂಕು ಯುವ ಒಕ್ಕೂಟ, ಸ್ನೇಹಿತರ ಯುವಕ ಸಂಘ, ಅಡ್ಕದ ಬಾಣೆ, ಗಾಳಿಬೀಡು ಹಾಗೆ ಶ್ರೀ ಮಾಧೂರಪ್ಪ, ಶ್ರೀನಿಧಿ ಮತ್ತು ತ್ರಿವೇಣಿ ಸ್ವಸಹಾಯ ಸಂಘಗಳ ಕೂಡುಕೂಟಲಿ ಯುಗಾದಿ ಹಬ್ಬದ ಪ್ರಯುಕ್ತ 42ನೇ ವರ್ಷದ ವಾರ್ಷಿಕೋತ್ಸವ ಹಾಗೆ ಗ್ರಾಮೀಣ ಆಟೋಟಗ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಗಾಳಿಬೀಡಿನ ಅಡ್ಕದ ಬಾಣಿನ ಸಂಘದ ಕಟ್ಟಡದಲ್ಲಿ ಏರ್ಪಾಡಾಟು. ಮಡಿಕೇರಿನ ಶ್ರೀ ಓಂಕಾರೇಶ್ವರ ದೇವಸ್ಥಾನದ ಹತ್ತಿರ ಇರುವ ಮಧುಕೃಪದ ಅಂಗಡಲ್ಲಿ ಬಾಲಗೋಕುಲದ ಕಡೆಯಿಂದ 4/31 ಏಪ್ರಿಲ್ 9 ಮುಟ ಮಕ್ಕಳಿಗೆ ವಸಂತ ಶಿಬಿರ 2025 ಪುಕ್ಸಟ್ಟೆ ಬೇಸಿಗೆ ಶಿಬಿರ ಏರ್ಪಾಡಾಟು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರದ ಕಡೆಯಿಂದ ಕೇಂದ್ರ ಲೋಕಸೇವಾ ಆಯೋಗದವು ನಡೆಸುವ ಐಎಎಸ್ ಮತ್ತು ಕರ್ನಾಟಕ ಲೋಕಸೇವಾ ಆಯೋಗದವು ನಡೆಸುವ ಕೆಎಎಸ್ ಪೈಪೋಟಿ ಪರೀಕ್ಷೆಗಳಿಗೆ 50 ದಿನಗಳ ತರಬೇತಿನ ಮೈಸೂರಿನ ಕೇಂದ್ರ ಕಚೇರಿಯಲ್ಲಿ ಕೊಟ್ಟವೆ. ಕುಸಿರವ್ 2/2 ಕಚೇರಿಯಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಕೃತ ಕೇಂದ್ರದ ಪ್ರಾದೇಶಿಕ ನಿರ್ದೇಶಕರು ತಿಳಿಸಿದರು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಸಮರವೀರ ಕೆದಂಬಾಡಿ ರಾಮಯ್ಯಗೌಡರ ನೆಂಪುನ ಜಂಬರ 4/31 ಬೆಳಿಗ್ಗೆ 9 ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆನ ಸುಳ್ಯ ಉಬ್ಬರಡ್ಕ ಮಿತ್ತೂರು ಅಮ್ಮಯ್ಯ ಮಡಿಯೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಹೈಸ್ಕೂಲ್ಲಿ ಏರ್ಪಾಡಾಟು. ಪೊನ್ನಂಪೇಟೆ ತಾಲೂಕು ಪಂಚಾಯಿತಿನ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ಇಂದು ನಡೆದು ತಾಲೂಕು ಪಂಚಾಯಿತಿನ ಅಧ್ಯಕ್ಷರು ಹಂಗೆ ಸದಸ್ಯರು ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯಕ್ಕೆ ಹೋಗಿ ಯುವ ನಿಧಿನ 2023-24 ವಿಶೇಷ ನೋಂದಣಿ ಅಭಿಯಾನ ನಡೆಸಿದರು. ಇದೇ ಹೊತ್ತಲ್ಲಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿನ ಉದ್ಯೋಗಾಧಿಕಾರಿಯವು ಮಕ್ಕಳಿಗೆ ವಿಶೇಷ ನೋಂದಣಿ ಅಭಿಯಾನದ ಮಹತ್ವ ಮತ್ತು ಅರ್ಜಿನ ಹಾಕುವುದು ಹೇಗೆ ಬೇಕಾದ ಅರ್ಹತೆಯ ಕುರಿತು ಸರಿಯಾದ ಮಾಹಿತಿನ ಕೊಟ್ಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೇನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಹುದ್ದೂರು ಪಾಲೆಮಾಡು ಶ್ರೀ ದೇವಿ ಮತ್ತು ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಇದೇ 30 ಭಾನುವಾರ ಯುಗಾದಿ ಹಬ್ಬದ ಪ್ರಯುಕ್ತ ಬೆಳಿಗ್ಗೆ 10 ನಾಗದೇವರಿಗೆ ಹಣ್ಣು ಹಾಲು ಮತ್ತು ಎಳನೀರು ಅಭಿಷೇಕ, ಸ್ವಾಮಿ ದರ್ಶನ, ಮಧ್ಯಾಹ್ನ ಮಹಾಪೂಜೆ, ಸಂಜೆ 4 ಕೇರಳದ ಚೆಂಡೆ ವಾದ್ಯದೊಂದಿಗೆ ಕಾವೇರಿ ನದಿಗೆ ಜಳಕಕ್ಕೆ ಹೋಗುವುದು. ಮಧ್ಯಾಹ್ನ ಕಡಬ ತಾಲೂಕು ಕೋಡಿಂಬಳ ಕೋಚನ ಮನೆ ದೊಡ್ಡಕೊಪ್ಪ ದಿವಂಗತ ಮೇದಪ್ಪನವರ ಪತ್ನಿ ವಿಮಲಾ ಮತ್ತು ಮಗ ರಕ್ಷಿತ್ ಹಾಗೂ ಸಂಸಾರದವರಿಂದ ಅನ್ನಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೋರಿದ್ದಾರೆ. ವಿಲಾಸಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಜರ್ಸ್, ಸೂಟ್ಸ್ ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿಲಾಸಪೇಟೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಚರ್ಮ, ಮೂಳೆ, ನರ ಸಂಬಂಧಿ ಕಾಯಿಲೆಗಳು, ಉಸಿರಾಟದ ಸಮಸ್ಯೆ, ENT ಸಮಸ್ಯೆ ಸೇರಿದಂತೆ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ವಿರಾಜಪೇಟೆಯ ಆದ್ಯ ಆಯುರ್ವೇದ ಕ್ಲಿನಿಕ್ ಅಂಡ್ ಪಂಚಕರ್ಮ ಸೆಂಟರ್ನಲ್ಲಿ ಚಿಕಿತ್ಸೆ ಲಭ್ಯ. ನೇತ್ರ ತಜ್ಞರು ಹಾಗೂ ಸ್ತ್ರೀರೋಗ ತಜ್ಞರು ಲಭ್ಯರಿದ್ದಾರೆ. ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಸಂಜೆ 6 ಸಂಪರ್ಕಿಸಿ ಆದ್ಯ ಆಯುರ್ವೇದ ಕ್ಲಿನಿಕ್ ಅಂಡ್ ಪಂಚಕರ್ಮ ಸೆಂಟರ್, ಮಲ್ಮಾ ಕಾಂಪ್ಲೆಕ್ಸ್, FMC ರೋಡ್, ವಿರಾಜಪೇಟೆ. ಕಾಲ್ 9400555771 ಅಥವಾ 9633-2375. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್, ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸಾ. ಮೈತಡಿ ಗ್ರಾಮತ್ರ ಕುಂಜೀರ ಪಿಂಜ ಕುಂಡಚಿರ ಸದ್ಗುರು ಸಮಾಜತ್ರ ಕಾಲ್ತ್ರ ಮಹಾಸಭೆ ಇದೇ 31 ತಿಂಗಳಾಚೆ ಪೊಲಕ 9 ಕುಂಡಚಿರ ಡಾಲಿ ಐಂಡ ಬಲ್ಯ ಮನೆಯಲ್ಲಿ ನಡಪ. ಸಂಗತ್ರ ಎಲ್ಲ ಸದಸ್ಯಂಗ ಬಂತು ಮಹಾಸಭೆನ ಛಾಯೋಡನೆ ನಡೆತಿತ್ತರನೊಂದು ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತ. ರಾತ್ರಿ ನಿದ್ರೇನೆ ಇಲ್ಲ, ಸೊಳ್ಳೆ ಶೆಕೆ ಬೇರೆ, ಹಳೆ ಫ್ಯಾನ್ ಕೊಟ್ಟು ಹೊಸದು ತನ್ನಿ. ಓಕೆ, ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಎಕ್ಸ್ಚೇಂಜ್ ಆಫರ್ ಇದೆ, ಅಲ್ಲಿ ನಾನೇ ತಗೊಳ್ಳೋಣ. ಎಸಿ, ಏರ್ ಕೂಲರ್, ಫ್ಯಾನ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಈ ವರ್ಷ ತೋಟಕ್ಕೆ ಸ್ಪ್ರಿಂಕ್ಲರ್ ಮಾಡೋಕೆ ಒಂದೊಡ್ಡ ಕೆರೆ ತೆಗಿಸ್ಬೇಕು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಕಂಪನಿ ಅವರೇ ಕೊಟ್ರೆ ಕೆಲಸ ನೀಟಾಗಿ ಮಾಡ್ಕೊಡ್ತಾರಲ್ವಾ? ಸಾವಿರಾರು ಬೋರ್ವೆಲ್ ಗಳು ಹಾಗೂ ಕೆರೆಗಳನ್ನ ನಿರ್ಮಿಸಿ ಮಣ್ಣಿನ ಕೆಲಸದಲ್ಲಿ ಅನುಭವ ಇರತಕ್ಕಂತ ಏಕೈಕ ಕಂಪನಿಯಾದ ಕೂರ್ಗ್ ಅರ್ಥ್ ಮೂವರ್ಸ್ ಅವರಿಗೆ ಕೆಲಸ ಕೊಡೋಣ. ಹಿಟಾಚಿ 120, 140, 200 ಮಷೀನ್ಸ್ ಅವ್ರ ಹತ್ರ ಇದೆ, ಅಲ್ಲದೆ ಕಡಿಮೆ ರೇಟ್ ನಲ್ಲಿ ಕೆಲಸ ಮಾಡ್ಕೊಡ್ತಾರೆ. ಕೂರ್ಗ್ ಅರ್ಥ್ ಮೂವರ್ಸ್, ಸುದರ್ಶನ್ ಗೆಸ್ಟ್ ಹೌಸ್ ಸಮೀಪ, ಮಡಿಕೇರಿ. ಪ್ರೊಪ್ರೈಟರ್ ಜಗದೀಶ್ ರಾಯ್. ಕಾಲ್ 9449613364. ಟಾಟಾ ಉತ್ಪನ್ನಗಳ ಕಾರುಗಳ ಶೋರೂಮ್ ಅರಸ್ ಕಾರ್ಸ್. ಇಲ್ಲಿ CNG, ಪೆಟ್ರೋಲ್, ಡೀಸೆಲ್, ಎಲೆಕ್ಟ್ರಿಕ್ ಕಾರುಗಳು ಸೇರಿದಂತೆ 5 ಹಿಡಿದು 34 ಎಲ್ಲ ಕಾರುಗಳು ಲಭ್ಯವಿದೆ. ಯುಗಾದಿ ಹಬ್ಬದ ಹಲವು ಆಕರ್ಷಕ ಆಫರ್ಗಳು ನಿಮಗಾಗಿ. ಟೆಸ್ಟ್ ಡ್ರೈವ್, ಬುಕಿಂಗ್ ಹಾಗೂ ಸರ್ವಿಸ್ ಗಾಗಿ ಬನ್ನಿ. ಟಾಟಾ ಮೋಟಾರ್ಸ್, ಅರಸ್ ಕಾರ್ಸ್, ಮಡಿಕೇರಿ, ಕುಶಾನಗರ ಮತ್ತು ಗೋಣಿಕೊಪ್ಪಲು. ಕಾಲ್ 10 8296-43616. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ. ಸ್ಯಾನ್ ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಜ ಅಮ್ಮತ್ತಿ ಕೊಡವ ಸಮಾಜತ್ರ ಒತ್ತೋರ್ ಮೇಲೆ ದಂಡ ದಿನ ಅಮ್ಮತ್ತಿ ಕೊಡವ ಸಮಾಜ ನಡಪಂತ ಕೊಡವ ಬಲ್ಲೆ ನಮ್ಮಕ್ಕ ಮುಖ್ಯಮಂತ್ರಿಯರ ಕಾನೂನು ಸಲಹೆಗಾರರನ್ನು ಶಾಸಕ ಜಿಕುಟಿರ ಪೊನ್ನಣ್ಣ ಇಂದು ಮೊಳಿ ಇಟ್ಟತ್ತು. ವಿಶಿಷ್ಟ ಅನ್ನು ಕೊಡವಡ ಆಚಾರ ವಿಚಾರ ಪದ್ಧತಿ ಪರಂಪರೆ ಉಡುಪು ತೊಡುಪು ಬೀರ್ಯ ಕೂಡನಕ್ಕೆ ಪೆರ್ಮೆರ ಕೊಡವ ಸಂಸ್ಕೃತಿನ ಬೌಸರ ಪೀಳಿಗೆಗೆ ಪರಿಚಯ ಮಾಡಿಕೊಡಪಾಂಡ ಕೂಟಕ್ಕ ಅದನ್ನು ಅಂಗಕ್ಕೆ ಕೈಮಾತುವ ಉದ್ದೇಶದಿಂದ ನಡೆದನುಳ್ಳ ಕೊಡವ ಬಲ್ಲೆ ನಮ್ಮೆರ ಮಾರಿಪತ್ ಅಮ್ಮತ್ತಿ ಹೊಸೂರು ಜಂಕ್ಷನಿಂದ ಕೊಡವ ಸಮಾಜಕ್ಕೆ ತನ್ನ ಕೊಡವ ಸಂಸ್ಕೃತಿ ಗೊತ್ತ ಜಾನಪದ ಮೆರವಣಿಗೆ ನಡೆದತ್ತು. ಸಮಾಜದ ಬಯಂದ ಸಭೆ ಕೂಡಿತ್ತು. ಆಟಪಾಟು ಪೈಪೋಟಿ, ವಿಚಾರಗೋಷ್ಠಿ, ಕವಿಗೋಷ್ಠಿ ಕೂಡನಿಗೆ ಬಾರೆ ಬಾರೆ ಪೈಪೋಟಿ ನರ್ತಿಚಿ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ಅಜಿನಿಕಣ್ಣ ಮಹೇಶ್ ನಾಚಯ್ಯ, ನಾಡರ ಪೆರಿಯಂಗಳನ್ನ ನೆಲಮಕಡ ಶಂಭು ಸೋಮಯ್ಯ, ಕಾವಡಿಚನ ಗಣಪತಿ, ಅಮ್ಮತ್ತಿ ಕೊಡವ ಸಮಾಜದ ಅಧ್ಯಕ್ಷ ಐನಂಡ ಪ್ರಕಾಶ್ ಗಣಪತಿ ಕೂಡನಿಗೆ ಖನಪಟ್ಟವು ಈ ಸಂದರ್ಭ ಹಾಜರಿಂಜತ್ತು. ತಿಗಳ ಸಮಾಜತ್ರ ಮೂಲ ಪುರುಷ ಶ್ರೀ ಅಗ್ನಿ ಬನ್ನಿರಾಯ ಅಂಡ್ ಆದರ್ಶತ್ನ ಎಲ್ಲರೂ ಅರಂಜೋವನಿಕೆ ಆಂಡೊಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕಗಳನ್ನು ಮಂಜುಳ ಅಣಚಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಪಿಂಜ, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಕೂಡು ಕೂಟತ್ತು.